ನಗರದಲ್ಲಿ ನಿರ್ಮಲ ಆಕಾಶವಿದ್ದು ಗರಿಷ್ಠ ಉಷ್ಣಾಂಶ 35 ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 132ನೇ ಜನ್ಮದಿನ, ರಾಜ್ಯಾದ್ಯಂತ ಅರ್ಥಪೂರ್ಣ ಆಚರಣೆ. ಮತದಾನ ಜಾಗೃತಿಗಾಗಿ ವಿವಿಧ ಕಾರ್ಯಕ್ರಮ, ಅರ್ಹ ಮತದಾರರು ಹಕ್ಕು ಚಲಾಯಿಸಲು ಮನವಿ. ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರೀಯ ಚುನಾವಣಾ ವೀಕ್ಷಕರಿಂದ ಸಿದ್ದತೆ ಪರಿಶೀಲನೆ, ಮಾರ್ಗಸೂಚಿ ಕಟ್ಟುನಿಟ್ಟನ ಪಾಲನೆಗೆ ಸೂಚನೆ. ದಕ್ಷಿಣ ಒಳನಾಡಿನ ಹಲವೆಡೆ ಒಣಹವೆ ಮುಂದುವರಿಕೆ ಸಾಧ್ಯತೆ, ಕರಾವಳಿ ಸೇರಿದಂತೆ ಉತ್ತರ ಒಳನಾಡಿನಲ್ಲಿ ಮಳೆ ನಿರೀಕ್ಷೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಮೋಹನಾಕ್ಷಿ ಹೆಚ್. ಕೇಳಿ ಅಳ್ಳಿಕಟ್ಟೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳೋಣ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಭಾಗವಹಿಸುತ್ತಿದ್ದಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕೇಳಿ ಕಾರ್ಯಕ್ರಮ ಅಳ್ಳಿಕಟ್ಟೆ. ಏನ್ ಸಂಕ್ರಣ, ಹಿಂಗೆ ತಲೆ ಮೇಲೆ ಟವಲ್ ಸುತ್ಕೊಂಡು ಕುತ್ಕೋಬಿಟ್ಟಲ್ಲ? ಅಲ್ಲ, ಟವಲ್ ಆರು ಸುತ್ಕೊಂಡಿದೀನಿ, ನೀನೇನವ ಮಕನ ಕಂಡಂಗೆ ಸೆರಗನೆ ಮುಚ್ಕೊಂಡು ಒಳ್ಳೆ ಗೊಪ್ಪೆ ಹಾಕ್ದಂಗ್ ಬರ್ತಾ ಇದೀಯಾ? ಏನ್ ಸಮಾಚಾರ? ಯಾ ಪಾಟಿ ಬಿಸ್ಲು ಕಂಡ್ಯಾ ಯಪ್ಪಾ, ಎವಿ ಎವಿ ಎವಿ. ಅದಕ್ಕೆ ಹೇಳೋರು ನಮ್ ಹಿಂದಿನ ಕಾಲದಲ್ಲಿ, ಅಜ್ಜಿ ಇಲ್ಲದ ಮನೆ ಇರಬಾರ್ದು, ಮಜ್ಜಿಗೆ ಇಲ್ಲದ ಊಟನು ಚೆನ್ನಾಗಿರಕಲ್ಲ ಅಂತ. ನೋಡು ದಿಟ್ಟವಾಗ್ಲೂ ಈಗ ಎಪ್ತಿ ಬತ್ತಾಯ್ತಿ. ಅಲ್ಲ, ಆಮೇಲೆ ಯಾವ್ಯಾವ ಕಾಲಕ್ಕೆ ಏನೇನಾಗ್ಬೇಕು ಅದಾಗ್ಲೇಬೇಕು. ಈಗ ನಾನ್ ಬಾಯಿ ಬಡ್ಕಂದ್ರು, ನೀನ್ ತಲೆ ಕೆರ್ಕಂದ್ರು, ಅದೇನೋ ಹೇಳ್ತಾರಲ್ಲ, ಮನೆ ಮೇಲೆ ಮನೆ ಬಿದ್ರು, ತಲೆ ಮೇಲೆ ತಲೆ ಬಿದ್ರು ಏನಾಗ್ಬೇಕು ಅದಾಗೆ ಆಯ್ತದೆ ಅಂತವ. ಈಗ ಹೇಳಿ ಕೇಳಿದು ಬೇಸಿಗೆ ಟೈಮು, ಬಿಸಿಲು ಈ ಪಾಟಿ ಅಂತಂದ್ರೆ ಬೇಸಿಗೆಲಿ ಬಿಸಿಲು ಬರ್ದ ಇನ್ನೇನ್ ಮಳೆ ಬಂದತ್ತ? ಓಹೋಹೋ, ಕೇಳಿದ್ದೆ ತಪ್ಪಾಗ್ಬಿಡ್ತು ಅನ್ನಂಗ್ ಮಾತಾಡ್ತೀಯಲ್ಲ ನೀನು. ನಡಿ ಅಣ್ಣಯ್ಯನ ಮನೆ ಕೊಟ್ಟೆ ಹೋಗೋಣ. ಅಲ್ಲ, ಕೇಳಿದ್ದು ತಪ್ಪಲ್ಲ, ಸಂದರ್ಭ ಸರಿಯಾಗಿ ನೀನು ಹೇಳ್ದನೆಯ. ನೀನ್ ಮರ ತಲೆ ಮೇಕೆ ಆ ಸೆರಗೊತ್ಕಂದು ಗೊಬ್ಬರ ಹಾಕ್ದಂಗ್ ಬಂದ್ಬಿಟ್ಟು ನನ್ನ ಮರ ಟವಲ್ ಹೊತ್ಕೊಂಡಿದ್ಯಲ್ಲ ಅಂತ ಕೇಳ್ದ. ಅದಕ್ಕೆ ನೋಡು, ಹೊಂಗೆ ಮರ ಇವೆಲ್ಲ ಅದನ್ನ ಬೆಳೆಸಿದ್ರೆ ಮನೆ ಮುಂದೆ ಇದ್ದು ಚೆನ್ನಾಗಿ ಒಳ್ಳೆ ಗಾಳಿ ತಣ್ಣಗೆ ಅಲ್ಲೇ ಕುತ್ಕೊಂಡ್ಬಿಡ್ಬೋದು. ಟವಲ್ ಬೇಕಿಲ್ಲ, ಏನು ಬೇಕಾಗ್ತಿರ್ಲಿಲ್ಲ. ನೀನು ಇರೋ ಜಾಗವ ನಲ್ಲವ, ಮನೆ ಕಟ್ತೀನಿ ಕೊಟ್ಟಿಗೆ ಕಟ್ತೀನಿ ಅಂತ ಹೇಳ್ಬಿಟ್ಟು ಇದ್ಬದ್ ಜಾಗ ಎಲ್ಲವ ನೀನು ಬರೀ ಈ ಗೋಡೆ ಕಟ್ಕೊಂಡು ಸೀಟ್ ಹಾಕೊಂಡು ಆರ್ಸಿ ಸಾಕ ಬಿಟ್ಬಿಟ್ಟು ಗಿಡದ ನೆಟ್ಗಳಕ್ಕೆಲ್ಲವ ಜಾಗ ಬಿಟ್ಕೊಂಡಿದ್ಯಾ? ಏ ಇತ್ಲಿಲ್ವಾ, ಕಣಕಿಲ್ವಾ ನಿಂಗೆ? ನಿನ್ ಪ್ರಕಾರ ಈಗ ನೆಳ್ಬೇಕು ಅಂತಂದ್ರೆ ಹಿತ್ಲಿ ಕೊಡ್ಬೇಕು ಅಂದಂಗ ಆಯ್ತು. ಈಗ ನೋಡು, ಮಾತಾಡ್ತಾ ಮಾತಾಡ್ತಾ ಆಗ್ಲೇ ಅಣ್ಣ ಹತ್ರಕ್ಕೆ ಹೋಗ ನಡಿ ಅಂತಂದೆ. ಅಣ್ಣ ಈ ಕಡೆಗೆ ಬರ ಹೆಜ್ಜೆ ಹಾಕ್ತವ್ನೆ, ಯಾಕ ಅಷ್ಟೊಂದು ಬಿರ್ಸಾಗ್ ಹೋಯ್ತವನ ಅಂತಾನೆ ಕಾಣ್ತಿಲ್ಲ ಅಣ್ಣಯ್ಯ? ಓ ಶಂಕರಣ್ಣ, ಇದೇನ್ ಈಟೊಂದ್ ಜೋರಾಗಿ ಬಿರಿ ಬಿರಿ ಬಿರಿ ಹೆಜ್ಜೆ ಹಾಕ್ತಿದ್ಯಲ್ಲ, ಏನ್ ಸಮಾಚಾರ? ಅಯ್ಯೋ, ಹಿಂಗೆ ಒಂಚೂರು ಕೆಲ್ಸ ಪಲ್ಸಿರ್ತವಲ್ಲಪ್ಪ ನನ್ನವು. ಅಲ್ಲ, ಈ ಟೈಮ್ ನಾಗ ಎಲ್ಲ ಮುಗಿಸ್ಕೊಂಡಿರ್ಬೇಕಾದ್ ನೀನು ಇನ್ನು ಕೆಲ್ಸ ಕೆಲ್ಸ ಅಂತಿದ್ಯಲ್ಲ, ಏನ್ ವಿಶೇಷ? ಈಗ ಎಲ್ಲ 5 ಬೆಳೆ ಒಂದೇ ಸಮ ಹರಕಲ್ವಲ್ಲ ಶಂಕರಣ್ಣ. ಅದು ನಿಜಾನು. ಈಗ ಏನೇ ಪ್ಲಾನ್ ಮಾಡಿದ್ರು ಏನೇ ಮಾಡಿದ್ರು ಅವಾಗ ಕಾಲಕ್ಕೆ ಆಗೋದು ಕೆಲವು ಕೆಲ್ಸಗಳು. ಅಲ್ಲ ಅದ್ದಿಟ್ಟು, ಈಗ ನಾವ್ ಏನೇ ಕೆಚ್ ಮಾಡ್ಕಂದ್ರು ಆಗ ಟೈಮ್ ಆಗದು ಅಂತಾರ ಲಂಗೆಯ. ಈಗ ಯಾವ ಪಾಟಿ ಬಿಸಿಲು ಒಂದಿದಕ್ಕೆ ಇದೇ ಮಾತಂತು ನೋಡು ಸಂಕ್ರಣ ಅಂದಿದೆ ತಪ್ಪಾಯ್ತು ಅನ್ನಂಗೆ. ಬಿಸಿಲುಗಾಲದಲ್ಲಿ ಬಿಸಿಲು, ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ ಅಲ್ವಾ? ಮತ್ತೆ ಏನ್ ಯಾವ್ದನ್ನು ಸಹಿಸ್ಕೊಳಕ್ ಆಗ್ಲಿಲ್ಲ ವಿಪರೀತವ ಅಂತ ಹೇಳ್ಬಿಟ್ಟು ಅಲ್ಲ. ಅದು ಈ ಹಾಳದ ಮನ್ಸಿನ ಜನ್ಮನೇ ಹಂಗೆ ತಗ. ಈಗ ಬರೀ ನಮ್ಗೆ ನೆಮ್ಮದಿ ಬೇಕು, ದುಡ್ಡು ಬೇಕು, ಸಂತೋಷ ಬೇಕು ಅಂತಾನೇ ಬಯಸ್ತೀವಿ ಹೊರತು ಈಗ ನಾವು ಕಷ್ಟ ಬೇಕು, ಬೇಸರ ಇರಲಿ ಅಂತ ಯಾವ ತರ ಅಂತೀವ? ಈಗ ನಮ್ಗೆ ಯಾವ್ದು ಹಿತ ಆಗೋದಿಲ್ವೋ ಅದ್ ಯಾವ್ದನ್ನು ನಾವು ಬಯಸಕ್ಕಲ್ಲ. ಅದು ನಿಜ. ಯಾವ್ದು ಹಿತವಾಗಿರ್ತದ ಅದು ಮಾತ್ರ ನಾವು ಬಯಸ್ತೇವೆ. ಅದು ಜಾಸ್ತಿ ಆದಾಗ ಹಿತ ಆಗ್ಬಿಡ್ತದ ಅದು ಕೂಡ. ಯಾವ್ದೇ ಆದ್ರೂ ಒಳ್ಳೇದೋ ಅಲ್ಲ ಜಾಸ್ತಿ ಆದ್ರೆ ಅಂತ ಹೇಳ್ತಾರಲ್ಲ ಅದು ನಿಜವಾದ ಮಾತು. ಈಗ ಕೆಲವು ಮಾತುಗಳವಲ್ಲ ಶಂಕರಣ, ಅವು ಸುಮ್ಮನೆ ಮಾತುಗಳಲ್ಲ, ಅನುಭವ ಇರ್ತದೆ. ಖಂಡಿತ ಅನುಭವದ ಮಾತುಗಳನ್ನ ಹಿರಿಯರು ಇಂತಾರೆಲ್ಲ ಮಾಡಿ ಇಟ್ಟು ಹೋಗಿರೋಂಥದ್ದು. ಈ ಮಾತುಗಳ ಮೂಲಕ ಕಲ್ತ್ಕೊಂಡು ಹೋಗ್ಬೇಕು ಹೊರತು ನಾವು ಎಲ್ಲೋ ಒಂದ್ ಕಡೆ ಏನೋ ಒಂದ್ ಕಡೆ ಇದ್ ಮಾಡ್ಕೊಬಿಡ್ತೀವಿ ಶಂಕರಣ್ಣ. ಮರ್ತು ಬಿಡೋದು, ಈಗ ಬರೀ ಸುಖನೆ ಹುಡಿಕೊಂಡು ಹೋಗೋದು, ದುಡ್ಡನೆ ಹುಡಿಕೊಂಡು ಹೋಗೋದು. ಈಗ ನೆರಳೈತಲ್ಲ, ನೆರಳನ್ನ ಹಿಡಿಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಓಡಕ್ ಶುರು ಮಾಡಿದಂತೆ. ಓಡಿದಂತೆ 3-4 ಕಿಲೋಮೀಟರ್ ಓಡಿದಂತೆ. ಅವನಿಗೆ ಎಲ್ಲಿ ಸಿಗ್ತದೆ ಅದು ಓಡ್ತದೆ. ಇಷ್ಟಲ್ಲಿ ನೀನ್ ಎಷ್ಟು ದೂರ ಓಡಿದ್ರು ನೆರಳು ಸಿಗೋದಿಲ್ಲ. ನೀನ್ ಕೂತ್ಕ ಸಿಗ್ತದ ನೋಡ್ ನಿನ್ ಕೈ. ನನ್ ಜೊತೆ ಇರ್ತದ, ಅದುವೆ ಜೊತೆಲೇ ಇರ್ತದೆ. ಹಂಗೆ ನಾವು ಸ್ವಲ್ಪ ಬುದ್ಧಿವಂತರಾದ್ರು ವಿಜ್ಞಾನ ತಂತ್ರಜ್ಞಾನ ಇವೆಲ್ಲ ಬೆಳವಣಿಗೆ ಹೊಂದಿದ್ರು ಎಲ್ಲಾದು ಗೊತ್ತಿ ನೆರಳು ಅಂದ್ರೆ ಏನು ಅಂತ ಗೊತ್ತಿದ್ರು ನಾವು ಎಲ್ಲೋ ಒಂದ್ ಕಡೆ ಒಂಥರ ಮೊಬ್ಬನಂಗೆ ಮರ್ತಂಗೆ ನೆರಳು ಹಿಡಿಯಕ್ಕೆ ಓಡ ಅಂತ ಕೆಲಸ ಮಾಡ ಅಂತದ್ದು. ಅಂದ್ರೆ ಜಾಣ್ ಕುರುಡು ಅಂತ ಹೇಳ್ಬೋದು ನೋಡಿದ. ಜಾಣ್ ಕುರುಡು ಅದು ಇರ್ಬೋದು. ಈಗ ಒಂದೊಂದ್ಸರಿ ಬರಕ್ಕಲ್ಲ ಶಂಕರಣ್ಣ, ನಮ್ ಪ್ರಜ್ಞೆಗೆ ಬರದೆ ಹೋಗ್ಬಿಡ್ತಾವ ಕೆಲವು ವಿಷಯಗಳು. ಹಂಗಾಗಿ ಇಲ್ವಿಲ್ಲದ್ದೆಲ್ಲನೂ ನಾವು ಹಂಬಲ್ಸ್ಕೊಂಡು ಓಡ್ತಾ ಇರ್ತೀವಿ. ಏನಿರ್ತದ ಅದ್ರಲ್ಲೇ ಸಂತೋಷ ಪಡ ಅಂತದ್ದು ಒಂದಷ್ಟ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಇದ್ರಲ್ಲೇ ತೃಪ್ತಿ ಪಡಬೇಕು ಅಂತಾರಲ್ಲ, ಅದಕ್ಕೆ ಇದ್ರಲ್ಲಿ ತೃಪ್ತಿ ಪಡಬೇಕು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ಕೊಂಡು ಆ ತರದಲ್ಲಿ ನಾವು ಬದಿಕೊಂಡು ಹೋಗ್ಬೇಕು ಹೊರತು ಇಲ್ಲಿಲ್ಲದೆಲ್ಲದಕ್ಕೂ ಸಿಕ್ಕಾಬಿಟ್ಟೆ ಆಲೋಚನೆ ಮಾಡ್ಕೊಂಡು ನೋಡ ಅವ್ರ ಹಂಗವ್ರೆ ಇವ್ರ ಹಿಂಗವ್ರೆ ಕೆಡಿಸ್ಕೊಂಡು ಪಾಲಿಗೆ ಬಂದಿದ್ ಪಂಚಾಮೃತ ಸತ್ಯವಾದ ಅದಿಟ್ಕೊಂಡು ನಾವು ಅದರಲ್ಲಿ ಬದಿಕೊಂಡು ಹೋಗ್ಬೇಕು ಹೊರತು ಆಮೇಲೆ ಈ ಬದುಕು ಅಂದ್ರೆ ಹೆಂಗೆ ಅಂದ್ರೆ ಶಂಕರಣ್ಣ ಯಾರಿಗೂ ಅದು ಕೊರತೆ ಅಲ್ಲ. ಬದುಕಕ್ಕೆ ಏನ್ ಬೇಕೋ ಅದ್ ಎಲ್ಲಾರು ಒಂದ್ ಕಡೆ ಸಿಕ್ಕೇ ಸಿಗ್ತದೆ, ನಿಜವಾಗ್ಲೂ ಸಿಗ್ತದೆ. ಅಂತದೊಂದು ದಾರಿ ಕಂಡ್ಕೋಬೇಕು ನಾವು. ಕಂಡ್ಕೊಂಡು ನೋಡಪ್ಪ ಇಂಥದ್ರಲ್ಲಿ ನನ್ ಬದುಕೈತೆ, ನನ್ಗೆ ಏನ್ ಮಾಡಕ್ ಆಯ್ತದೆ, ಯಾವ್ದು ಸುಲಭ ಆಯ್ತದೆ, ಯಾವ್ದು ನನಗೆ ಒಳ್ಳೆ ದುಡಿಮೆ ತಂದು ಕೊಡ್ತದೆ, ಇಂಥವ್ ಮಾಡ್ಕೊಂಡು ಹೋಗ್ಬೇಕು ಹೊರತು ನಮ್ಮನ್ನ ನಾವು ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ಭಾರಿ ಕಷ್ಟ ಆಯ್ತು ನೋಡಪ್ಪ. ಆಮೇಲೆ 4 ಜನಕ್ಕೆ ಒಳ್ಳೆ ರೀತಿಲಿ ಒಂದು ಹೆಲ್ಪ್ ಮಾಡೋ ರೀತಿ ಬದುಕ್ಬೇಕಲ್ವಾ? ಈ ಕಾಲದಲ್ಲಂತೂ ನಮಗ್ ಬೇಸಿಗೆನಲ್ಲಿ ಏನ್ ಗೆಪ್ತಿ ಆಯ್ತದೆ ಹೇಳು, ಒಳ್ಳೆ ಮಜ್ಜಿಗೆ, ಮೊಸರು, ಒಳ್ಳೆ ಬೆಣ್ಣೆ, ತಂಪಾಗಿಡುತ್ತಲ್ವಾ ದೇಹನ? ಈಗ ನೋಡೋಣಯ್ಯ, ಆಗ್ಲೇ ಏನೋ ಮಾತಾಡ್ತಾ ಮೇನಕ ಹೇಳ್ತಾ ಇದ್ಲು, ನೀನು ಒಂದು ಒಳ್ಳೆ ವಿಚಾರವ ಹೇಳ್ದೆ. ಈಗ ಮುಖ್ಯವಾಗಿ ನಾವು ತರಾತುರಿ ಬದುಕಿಗೆ ಹೊಂದ್ಕತ್ತಾ ಬಂದ್ಬಿಟ್ವಿ. ಯಾಕೆಂತಂದ್ರೆ ಈಗ ಏನೇ ನೋಡಿದ್ರು, ಏನೇ ಕೇಳಿದ್ರು, ಏನೇ ಮಾಡಿದ್ರು ತಕ್ಷಣಕ್ಕೆ ಸುಲಭವಾಗಿ ಆ ಗಳಿಗೆಗೆ ಸಿಕ್ಬಿಡ್ಬೇಕು. ಅದು ಏನಾಗ್ಬಿಡ್ತು ಅಂತಂದ್ರೆ ನಮ್ ಜೀವನ ಶೈಲಿಯ ಒಸಿ ಬದಲಾವಣೆ ಮಾಡ್ತವೆ. ಈಗ ಹಿರಿಯರ ಹಾಕಿದ ದಾರಿನಲ್ಲಿ ನಡಿಬೇಕು ಅಂತ ಹೇಳ್ತಿದ್ರಲ್ವಾ, ಅದು ನಾವು ನೋಡ್ಲೇ ಇಲ್ಲ. ಅಂದ್ರೆ ಅವ್ರು ಏನು ಒಳ್ಳೇದ್ ಮಾಡಿ ಗಟ್ಟಿತನ ಉಳಿಸೋಗಿದ್ರು, ಅದ್ರ ಮೇಲೆ ನಿಂತ್ಕೊಂಡು ನಾವು ಸ್ವಲ್ಪ ಹಿಂಗೆ ಅಹಂ ಪಡ್ತಾ ಇದೀವಿ ಹೊರತು ನಾವೇನಪ್ಪ ಮಾಡಿದೀವಿ. ತಾಳಿದವನು ಬಾಳಿಯಾನು ಅಂತ ಹೇಳಿಲ್ವಾ? ಅದನ್ನೇ ಹೇಳಕ್ ಬಂದೆ. ಮೀನಕ್ಕೊಂದು ಮಾತು ಹೇಳಿದ್ಲು, ಈ ಬೇಸಿಗೆಗೆ ಮೊಸರು ಮಜ್ಜಿಗೆ ಇಲ್ಲ ಅಂತ ಅಂದ್ರೆ ಆಗದಿಲ್ಲ ಅಂತ ಹೇಳಿದ್ಲಪ್ಪ. ನನಗಂತೂ ಹಂಗೆ ಆಗ್ಬಿಟ್ಟು ಶಂಕರಣ, ನನಗೆ ಬರೀ ಮಜ್ಜಿಗೆ ಅನ್ನ ಕೊಟ್ರೆ ಸಾಕು ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟು ನೋಡಪ್ಪ. ಏನ್ ಮಾಡ್ತೀಯ ಮನೇಲಿ ಖರಾಬಿಲ್ಲ, ದನ ಕರ ಎಲ್ಲ ಮಾರ್ಕೊಂಡು ಈಗ ಇರವು ಹಾಲು ಕೊಡ್ತಾ ಇಲ್ಲ, ಮಾಡ್ತಾ ಇಲ್ಲ, ಮಜ್ಜಿಗು ಇಲ್ಲ, ಮೊಸರು ಇಲ್ಲ, ಹಾಲು ಮೊದ್ಲೇ ಇಲ್ಲ, ಏನ್ ಮಾಡ್ತೀಯಪ್ಪ? ಇಂತ ಒಂದು ಪರಿಸ್ಥಿತಿ ಬಂದೈತೆ. ಮನೇಲಿ ಇದೆಯಲ್ಲ, ನಾನು ಕೊಡ್ತೀನಿ ತಗಳಿ. ನೋಡವ ನೀನ್ ಏನ್ ಕೊಡ್ತೀಯ ಬಿಡ್ತೀಯ, ದಿವಸ ನಂಗೊಂದ್ 2-3 ಲೀಟರ್ ಮಜ್ಜಿಗೆ ಕೊಡು. ನನಗೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಸಂಜೆಗೆ ಮಜ್ಜಿಗೆಲೆ ಅನ್ನ ತಿನ್ಬೇಕು ಅಂತ ಅನ್ಸ್ಬಿಟ್ಟೈತೆ. ಯಾಕೆಂತಂದ್ರೆ ಬೇರೆ ತಿಂದು ಶಂಕರಣ ಈ ಬಿಸಿಲಲ್ಲಿ ಅರಗಿಸ್ಕೊಳಕಾಯ್ತಿಲ್ಲ. ಅದೇನೋ ಹೇಳ್ತಾರಲ್ಲ, ಈ ನಮ್ ದೇಹ ಉಷ್ಣಾಂಶ ಹೆಚ್ಚಿಗೆ ಸಹಿಸ್ಕೊಳಕಲ್ವಲ್ಲ, ಗಂಟ್ಲು ಬಾಯಾರಿ ಬಾಯಾರಿ ಅದೆಲ್ಲ ಉರಿತದೆ. ಆಮೇಲೆ ನೀನ್ ಏನೇ ತಿನ್ನು ಏನೇ ಕುಡಿ, ಈ ನೀರ್ ಕುಡ್ದಂಗೆ, ಮಜ್ಜಿಗೆ ಕುಡ್ದಂಗೆ, ಎಳ್ನೀರ್ ಕುಡ್ದಂಗೆ, ಯಾವ್ದ್ರಲ್ಲಿ ಹಿತವೇ ಹಾಕಲ್ಲ. ಅದಕ್ಕೆ ಈಗ ನಾನ್ ಹೇಳ್ದೇನ್ ಗೊತ್ತ ಮೀನಕ್ಕ, ನಿನಗ ಖರಾಬ್ ಇಟ್ಕಂದಿದೆ ಸರಿ, ಈಗ ಖರಾಬ್ ಇಟ್ಕೊಂಡಿರಲ್ಲ, ನೀನ್ ಯಾವ ತಳಿಯ ಇಟ್ಕೊಂಡಿದೀಯಾ, ಯಾವ್ದನ್ನ ಮೇಂಟೈನ್ ಮಾಡ್ಕೊಂಡು ಹೋಯ್ತಾ ಇದೀಯಾ, ಎಷ್ಟು ಲೀಟರ್ ಹಾಲ್ ಡೈರಿಗೆ ಹಾಕ್ತಿದ್ಯಾ, ಈ ಕುರಿತಂತೆ ನೀನು ಇಸೆಯನ್ನ ನಮ್ಗೆ ಹೇಳಲಿಲ್ಲ. ಈಗ ನೀನ್ ನಾಟಿ ಇಟ್ಕೊಂಡಿದ್ಯಾ ಹೆಂಗವ, ಅಥವಾ ಅದನ್ನ ಏನ್ ಮನೆಯಲ್ಲೇ ಹುಟ್ಟಿದ ಕರಗಳು ಇಟ್ಕೊಂಡ್ ಬೆಳೆಸ್ಕೊಂಡ್ ಬರ್ತಿದ್ಯಾ, ಏನ್ ಕತೆ ಅಂತವ? ಇಲ್ಲ ಹೊಸಿ, ನಮ್ಮನೆ ಒಯ್ಯ ಆಚೆ ಮೇಯ್ಸ ಕರ್ಕೊಂಡು ಹೋಯ್ತದೆ, ಆದ್ರೂ ನಾಟಿ ತಳಿ ಆಯ್ತಾ, ತುಂಬಾ ಜಾಸ್ತಿ ಏನು ಕರಾವು ಹಾಲ್ ಕೊಡಕಲ್ಲ. ಅದಕ್ಕೆ ಅದ್ರ ಬಗ್ಗೆ ಒಂಚೂರು ತಳಿ ಅಭಿವೃದ್ಧಿ ಅದೇನೇನೋ ನಾವು ರೇಡಿಯೋದಲ್ಲಿ ಕೇಳ್ತೀವಲ್ಲಪ್ಪ, ಅದೊಂಚೂರು ವಿಷಯ ಅಣ್ಣ ಹಿಂಗ್ ಚೆನ್ನಾಗಿ ಗೊತ್ತಿರ್ತದೆ, ನಾನು ಕೇಳ್ಕೊಂಡು ಇನ್ನೊಂದೆರಡು ಹೊಸ ವಾತಾವರಣ ಅಂತ. ಅಲ್ಲ ನೀನು ಬರೀ ಹಾಲ್ನೇ ಹಾಕ್ಬೇಕು ಅನ್ನಂಗಿದ್ರೆ ಬೇರೆ ತಳಿಯವೆ ಆಯ್ತಾ, ಮನೆ ಮಟ್ಟಿಗೆ ಮಕ್ಕಳ ಆರೋಗ್ಯ ನಮ್ಮ ಆರೋಗ್ಯ ನೋಡ್ಕೋಬೇಕು ಅನ್ನೋದಾದ್ರೆ ಅದಕ್ಕೆ ನಮ್ದು ಹಳ್ಳಿ ತಳಿಗಳು ಏನು ಮೂಲ ಇದ್ದೋ ಅವೇ. ಈಗ ನೀನು ಕೊಟ್ಟಿಗೆ ದೊಡ್ಡದ್ ಮಾಡ್ಕೊಂಡು ಮನೆಯಲ್ಲೇ ಇಟ್ಕೊಂಡು ಮೇವು ತಂದು ಹಾಕ್ಬಿಟ್ಟು ಡೈರಿಗೆ ಹಾಲು ಹಾಕಿ ದುಡ್ಡು ಮಾಡ್ತೀನಿ ಅನ್ನೋದಾದ್ರೆ ಅದಕ್ಕೆ ಹೊಸ ತಳಿಗಳವೇ ಹೆಂಗ್ ನೋಡ್ಬೇಕು ಏನ್ ಮಾಡ್ಬೇಕು ಅಂತ. ಆದ್ರೆ ನಮ್ ನಾಟಿ ತಳಿಗಳವಲ್ಲ, ಈಗ ಸಂತನಲ್ಲೂ ದನ ಮರಕ್ ಬರ್ತಾರೆ, ಹೋರಿ ಮರಕ್ ಬರ್ತಾರೆ ಆಯ್ತಾ. ಈಗ ನಮ್ಗೆ ಯಾರು ಗೊತ್ತಿರೋರು ಇಂಥದ್ ಮಾರ್ತಾ ಇದೀನಿ ಇಂಥದವೆ ಅಂತ ಹೇಳ್ತಾರೆ, ಅಂತದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಬಹಳ ಕಷ್ಟ ಮೀನಕ. ಇಂಥ ವಿಚಾರವ ತಿಳ್ಕೊಬೇಕು ಅಂದ್ರೆ ನಾವು ಅಣ್ಣನ ಹತ್ರ ಕೇಳಲೇಬೇಕು. ಅಣ್ಣಯ್ಯ ಈಗ ಅವಳು ಏನೋ ಹೇಳ್ತಾ ಇದ್ಲು, ಏನೋ ಮನೆ ಮಟ್ಟಿಗೆ ಆಗಷ್ಟು ಐತೆ ಕರಾವು ಅಂತಿದ್ಲು, ಮತ್ತೀಗೇನೋ ಮತ್ತೆ ಹೊಸದಾಗಿ ಹಸ ತಗಬೇಕು ಅಂತ ಏನೋ ಯೋಚನೆ ಮಾಡ್ತಾರೆ. ಕಾಸ್ ಮಾಡ್ಕೊಳ್ಳುವ ಅಂತ ಈ ನಾಟಿ ತಳಿ ನಮ್ಮನೇಲಿ ಗೌರಿ ಅವಳಲ್ಲ, ಅವಳು ಎಷ್ಟು ಕೊಟ್ಟಾಳು ಆಲ, ಹೆಚ್ಚು ಕಡಿಮೆ ನಮ್ಮನೆ ನಿಮ್ಮನೆ ಮೂರ್ ಮನೆಗೆ ಆದದು, ಅದ್ರಲ್ಲಿ ಬೆಣ್ಣೆ ಕಡ್ದು ಸಮೃದ್ಧಿಯಾಗಂತೂ ಮನೆ ಆಳ್ತಕ್ ತಿಂತಾ ಇದೀವಿ. ನಾವೊಂದು ನಾಕಾರು ಕಾಸು ಮಾಡ್ಕೋಬೇಕು ಅಂದ್ರೆ ಬೇರೆ ಹಸವ ತಂದು ಕಟ್ಕೊಂಡು, ನೀ ಹೇಳ್ದಂಗೆ ಏನೇನೋ ವಿಷಯ ಹೇಳ್ದಲ್ಲ, ಈಗ ಅದೊಂಚೂರು ವಿವರವಾಗಿ ಹೇಳಿ ಅಣ್ಣಯ್ಯ. ಈಗ ಈ ದನಕರ ತರ ವಿಚಾರದಲ್ಲಿ ಶಂಕರಣ್ಣ ಭಾರಿ ಅನುಭವ ಇರ್ಬೇಕು ನಿಜವಾಗ್ಲೂ. ಸುಮ್ನೆ ನಾನು ಮಾಡ್ತೀನಿ ಹೋಗ್ತೀನಿ ತತ್ತೀನಿ ಅಂತ ಅನ್ಕೊಂಡು, ಅದೆಲ್ಲ ಕೊಯಮತ್ತೂರಲ್ಲಿ ಮಾಡ್ತಾರೆ, ಸೇಲಂ ಅಲ್ಲಿ ಮಾಡ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡು, ಏಕಾಏಕಿ ಯಾರು ಸಾಲ ಕೊಟ್ರು ಅಂತ ಬ್ಯಾಂಕ್ ನಲ್ಲಿ ಇಲ್ಲ ಯಾರು ಮೀನಾಕ್ಷಿ ಕೊಟ್ರು ಅಂತ ಒಂದು 50,000 ತಗೊಂಡ್ ಹೋಗ್ಬಿಟ್ಟು ಸುಮ್ನೆ ಅಡಗುಡಿ ಮಾಡ್ಕೊಂಡು ಎಂತೆಂತದ ತಂದು ಕಟ್ಕೊಳ್ಳೋದಲ್ಲ, ದುಡುಕ್ಬಾರ್ದು ಇಸಿದಲ್ಲಿ. ಯಾಕೆ ಅಂತ ಅಂದ್ರೆ ನಾನು ಅನುಭವಿಸ್ಬಿಟ್ಟಿದ್ದೀನಿ ಇದ್ರಲ್ಲಿ, ಅನುಭವಿಸೋದು ಅಂತ ಅಂದ್ರೆ ಅಂತಿಂತ ಅನುಭವ ಅಲ್ಲ ಕಂಬಿಡು, ಅಲ್ಲ ಕೈ ಸುಟ್ಕೊಂಡಿದ್ಯಾ ಅಂತ. ಈಗ ಸಂತಿಗೆ ಸಾಮಾನ್ಯ ನೋಡಪ್ಪ, ಒಂದು ದನ ಬೇಕು ಕರ ಬೇಕು ಅಂತ ಅಂದ್ರೆ ಸಂತಿ ಹೋಯ್ತೀವಲ್ವಾ, ಏನ್ ಹಿಂದ್ ಗೊತ್ತಿರಕಲ್ಲ ಮುಂದ್ ಗೊತ್ತಿರಕಲ್ಲ. ಅಲ್ಲಿ ವ್ಯಾಪಾರ ಮಾಡಿರೋಂತವೆ ಈ ಹೊಡ್ಕೆ ಮುಂದಿರೋಗಿಂತಲೂ ಜಾಸ್ತಿ ಅವರೇ ಇರ್ತಾರೆ ಆಯ್ತಾ. ಅವ್ಳು ಕರ್ಕೊಂಡು ಹೋಗೋದೇನು, ಕಾಫಿ ಕುಡ್ಸೋದೇನು, ಟೀ ಕುಡ್ಸೋದೇನು, ಮಾತಾಡೋದೇನು, ಆ ಟವಲ್ ಹಾಕೊಂಡು ಒಳಗಡೆ ಕೈ ಇಜ್ಕೋದೇನು, ಇವೆಲ್ಲ ಮಾಡ್ತಾ ಇರ್ತಾರೆ. ಇಂಥವ್ರಲ್ಲೆಲ್ಲ ಭಾರಿ ಅನುಭವ ಆಗ್ಬಿಡ್ತು ಶಂಕರಣ್ಣ ನನಗೆ. ಯಾಕೆ ಅಂತ ಅಂದ್ರೆ ಈ ಸಂತಿಗೆ ಹೋಗಿವೆ ನಾನು, ತರವಾಗ ಹೋಗೋದು, ಈ ಕೊಡವಾಗ ಹೋಗೋದು, ಹಿಂಗೆಲ್ಲ ಮಾಡ್ಕೊಂಡಿರೋನ. ಅದು ಈಗ ಮನೆ ತವಿದ್ರೆ ಅದು ಇದು ಕೆಲಸ ಹೇಳ್ತಾರ, ಸಂತಿಗೆ ಹೋಗ್ಬಿಟ್ರೆ ಯಾರು ಹೇಳ್ತಾರ ಕೆಲಸ ಅಲ್ಲಿ. ಸಂತೆ ಅನುಭವ ಆಯ್ತದಿಲ್ಲ, ನಾಲ್ಕಾರು ಜನ ಸಿಗ್ತಾರೆ ಮಾತಾಡ್ಕೋಬಹುದು, ಅಲ್ಲಲ್ಲಿ ಆಗಾಗ ಕಾಫಿ ಟೀ ಕುಡ್ಕೋಬಹುದು, ಬಟ್ ಅಷ್ಟಾಗ ಮನೆ ಕಡೆಗೆ ಬರ್ಬೋದು. ನೋಡಿ ನಮ್ಮ ಹಳ್ಳಿಯವರೆಲ್ಲ ನೆಕ್ಸ್ಟ್ ರಾಸ್ ತಗಬೇಕು ಅಂದ್ರೆ ಅಣ್ಣೆಯನ್ ಮನೆ ಮುಂದೆ ಕುತ್ಕೊಳ್ಳದಯ್ಯ, ಗೊತ್ತಿದೆ ನಮ್ಮ ಅಣ್ಣೆ ಹಿಂಗ್ ವಿಚಾರ ಕರ್ಕೊ ಹೋಗಿ ಒಳ್ಳೆ ತಳಿ ಕೊಡ್ಸಾನು ಅಂತ ಅಲ್ವಾ ಶಂಕರಣ್ಣ. ಹಿಂಗೆ ಏನ್ ಎಲ್ಲಾರು ಯಾರೋ ತಿಳಿಬಾರ ತಿಳಿದಿನಿ ಅಂತ ಅಲ್ಲ ಶಂಕರಣ್ಣ, ಅದೇನು ಅಂತ ಅಂದ್ರೆ ಅನುಭವ ಆಗೈತಲ್ಲಪ್ಪ. ಯಾಕೆ ಅಂತ ಅಂದ್ರೆ ಸಂತೆ ಕಟ್ಟ ದಿವಸ ಎಲ್ಲ ನಾನು ಹೋಯ್ತಾ ಇದ್ದೆ, ಸಂತೆಗೆ ಹೋಗಿ ಕೂತ್ಕೊತಾ ಇದ್ದೆ, ಮಾಡ್ತಾ ಇದ್ದೆ, ನೋಡ್ತಾ ಇದ್ನಲ್ಲ, ಅದು ಕೆಲವು ಅನುಭವ ಆಯ್ತು. ಇನ್ನು ನಾನು ಕೊಂಡ್ಕೊಂಡ್ ಬಂದ ಅಲ್ಲ, ನೀನು ದಿನ ಕಳೆದಂಗ್ ದಿನ ಕಳೆದಂಗೆ ಬೇಸಿಗೆ ಹೆಚ್ಚಿಗೆ ಆಯ್ತು, ನೀರು ಮಜ್ಜಿಗೆ ಈ ಎಳ್ನೀರ್ ಪಳ್ನೀರ್ ಕುಡಿದು ಹುಷಾರ್ ಮಾಡ್ಕತಿ ಅಂತಂದ್ರೆ, ನೀನೇನು ಮಜ್ಜಿಗೆನೆ ಬೇಕು ಬೇಕು ಅಂತಿದ್ದವನು ಶೀತ ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಟಿದ್ದಲ್ಲ, ಏನ್ ಸಮಾಚಾರ? ಅಯ್ಯೋ ಶೀತ ಅಲ್ಲ ಶಂಕರಣ್ಣ, ಅದ್ ಹೇಳಿ ಸುಖ ಇಲ್ಲ ಬಿಡು, ಕೆಮ್ಮು ಅಂತ ಹೇಳಿದ್ನಲ್ಲ ನಾನು, ಅದೆಂತ ಕೆಮ್ಮು ಅಂತ ಡಾಕ್ಟರ್ಗಳಿಗೆ ಗೊತ್ತಾಯ್ತಾ ಇಲ್ಲ. ಅವ್ರ ಆ ಕಡೆ ಕೊಂಡ್ ಕೊಡ್ತಾರೆ, ಈ ಕಡೆ ಕೊಂಡ್ ಕೊಡ್ತಾರೆ ಮಾತ್ರ ಆಯ್ತಾ, ಯಾವ್ದಕ್ಕೂ ಜಗ್ತಾ ಇಲ್ಲ, ಜಗ್ತಾ ಇಲ್ಲ, ಕೆಲ್ತಾ ಇಲ್ಲ ಅಂತಾರಲ್ಲ, ಹಂಗಾಗ್ಬಿಟೈತೆ. ಪರವಾಗಿಲ್ಲ, ಅದು ಯಾವಾಗ ಹೋಯ್ತದೋ ಹೋಗ್ಲಿ ಅನ್ಕೊಂಡು ನಾನೇ ಬಿಟ್ಬಿಟ್ಟಿದ್ದೀನಿ. ಅಂದ್ರೆ ಇದು ಈ ಕೆಮ್ಮಿನ ಹೆಸರು ಏನ್ ಗೊತ್ತಾ? ಅಣ್ಣಯ್ಯನ ಕೆಮ್ಮು ಅಂತವ. ಏ ಇಲ್ಲ ಸರಿ ಹೋಯ್ತಾ ಸುಮ್ಮನಿರು. ಇದು ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಈಗ ಒಂದು 10 ವರ್ಷದ ಕೆಳಗೆ ಹೋಗ್ಬಿಟ್ಟು ಉಳಕೊಂದು ಜೊತೆ ಇರ್ಲಿ ಅಂತ ಅನ್ಕೊಂಡು ಒಂದೆರಡ ಹೋರಿಗಳು ತಗೊಂಡ್ಬಿಟ್ಟೆ. ಅವು ಎರಡು ಎಂತ ಹೋರಿ ಅಂತ ಅಂತ ಅಂದ್ರೆ ದೊಗನೇ ಇಲ್ಲ ಬಿಟ್ಬಿಡವ, ಕಣಿ ಹಾಕಳವು ಅಂದ್ರೆ ಹೋಗಂಗಿಲ್ಲ, ಕಣಿ ಹಾಕಳವು ತಿದ್ದಿತ್ತಿಲ್ಲ ಕಾಣ್ತದೆ, ತಿದ್ದಿದ್ರು ಅವ್ ನನ್ನ ನನ್ನಂತವ ಅವು ಆಯ್ತಾ. ಮಂಡ್ ಬಿದ್ಬಿಟ್ಟಿದ್ದ, ಸೋಮವಾರ ಬಿದ್ದಿದ್ದ, ಏನ್ ಎಷ್ಟು ಹೊಡೆದ್ರು ಹೇಳಂಗಿಲ್ಲ, ಇದು ಮಾಡಿದ್ರು ಬಿಡಂಗಿಲ್ಲ. ಅವಾಗ್ಲಿಂದ ಸ್ವಲ್ಪ ಇದೇನ್ ಎಂತವ್ ತರಬೇಕು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ನಿಮ್ಮಂತರ ಜೊತೆ ಎಲ್ಲ ಮಾತಾಡ್ಕೊಂಡು ನಾಲ್ಕಾರು ಜನ ಸುತ್ತಿ ನೋಡಿದ್ನ ನೋಡು. ಈಗಂತವೆ ಈಗ ಉಳಕೆ ಮಾಡಕ್ಕೆ ತರ ಅಂತಾರು ಭಾರಿ ಕಡಿಮೆ ಬಿಡಪ್ಪ, ನಿಜ ಬಿಡು, ಎಲ್ಲ ಟ್ರ್ಯಾಕ್ಟರ್ ಶೋಕಿಗೆ ಬೇಕಾದ್ರೆ ಚೆನ್ನಾಗಿ ಸಾಕು, ಮಾರಾತರು ಒಂದಷ್ಟು ಜನ ಇರ್ತಾರೆ. ಈಗ ಸಾಮಾನ್ಯವಾಗಿ ಹೊಸ ಕೊಳ್ಳೋದು ಯಾಕೆ ಅಂತ ಅಂತಂದ್ರೆ, ಬಹಳ ಮುಖ್ಯವಾಗಿ ಒಂದಷ್ಟು ಹಾಲು ಕರೆದು ಮಾರಾಟ ಮಾಡ್ಕೋಬೇಕು, ಇಲ್ಲ ಹಾಲು ಮನೆಗೆ ಬೇಕು ಅನ್ನೋ ಕಾರಣಕ್ಕೆ ಹೊಸ ತಳ ಅಂತಾರೋ, ಇನ್ನು ಸ್ವಲ್ಪ ಬೇಕಾದ ದೊಡ್ಡ ಪ್ರಮಾಣದಲ್ಲಿ ಒಂದ್ 8-10 ಹೊಸ ತರ ಅಂತಾರು ಇರ್ತಾರೆ. ಇಂತ ಹಸುಗಳು ತರುವಾಗ ಹೆಂಗೆ ಅಂತ ಶಂಕರಣ್ಣ, ನಾವ್ ಸ್ವಲ್ಪ ಒಂದಷ್ಟು ವಿಚಾರಗಳ ಗಮನಿಸ್ಬೇಕು. ಯಾಕೆ ಅಂತ ನಾವ್ ತತ್ತರೋದು ಬಹಳ ಮುಖ್ಯವಾದ ಉದ್ದೇಶ ಏನಪ್ಪ, ಹಾಲು ಕರೆಯೋದು ಅಂತ ಕರಾಬೇಕು ಅಂತ. ಫಸ್ಟ್ ನಾವು ತಳಿ ಆಯ್ಕೆ ಮಾಡ್ಕೋಬೇಕು, ಯಾವ ತಳಿ. ಈಗೆಲ್ಲವ ಎಲ್ಲ ಈ ಮಿಶ್ರ ತಳಿಗಳೇ ಬಂದ್ಬಿಟ್ಟವೆ. ಈಗ ನಾಟಿ ಪ್ಯೂರ್ ನಾಟಿ ಅಂತ ಅಂದ್ರೆ ಬಾರಿ ಕಡಿಮೆ ಶಂಕರಣ್ಣ. ಪ್ಯೂರ್ ನಾಟಿನಲ್ಲಿ ತಂದ್ರೂ ಅದರಲ್ಲೂ ಕೆಲವು ಗುಣಲಕ್ಷಣಗಳು ನೋಡ್ಬೇಕಾಯ್ತದೆ. ಈ ಮಿಶ್ರ ತಳಿ ತಂದ್ರೆ ಅದರಲ್ಲೂ ಕೆಲವು ಗುಣಲಕ್ಷಣಗಳನ್ನ ನೋಡ್ಬೇಕಾಯ್ತದೆ. ಈಗ ನೀನು ಹೇಳೋ ಪ್ರಕಾರ ಈಗ ಪ್ಯೂರ್ ಅಂತಂದಾಗ ನಮ್ದು ಹಳ್ಳಿ ಕಾರು, ಈ ಮಲ್ನಾಡ್ ಗಿಡ್ಡ ಇಂತವೆಲ್ಲ ಬತ್ತವಲ್ಲ ಅವು. ಹೌದು. ಈಗ ಅದ್ರಲ್ಲೂ ಮತ್ತೆ ನಾವ್ ಹೆಂಗೆ ಗುಣಲಕ್ಷಣ ಕಂಡುಹಿಡಬೇಕು ಅಂತೀಯ ಅಂತ ಅಂದ್ರೆ ನೋಡಪ್ಪ, ಈಗ ನಮ್ಮೂರ್ಗೆ ನಾವು ಹೋಗ್ಬಿಟ್ಟು ಮಲ್ನಾಡ್ ಗಿಡ್ಡ ಬೇಕು ಅಂತ ಹೇಳ್ಬಿಟ್ಟು ತರೋದಲ್ಲ. ಈ ಮಲ್ನಾಡ್ ಗಿಡ್ಡ ಅಲ್ಲಿಗೆ ಅದು ಹೊಂದ್ಕೊಂಡಿರ್ತದೆ. ಅಲ್ಲಿಗೆ ಹೊಂದ್ಕೊಂಡು ಅಲ್ಲಿ ಏನು ಗುಡ್ಡಗಳವ, ಈ ಇಳಿಜಾರುಗಳವ, ಅದ್ರಲ್ಲಿ ಇಳಿಯಕ್ಕೆ ಮಾಡಕ್ಕೆ ಅದು ಅಲ್ಲಿಗೆ ಹೇಳಿ. ನಾನು ಅದನ್ ಸಾಕ್ತೀನಿ ಅಂತ ಅಲ್ಲ, ನಮ್ ಕಡೆ ಯಾವ್ದು ಬರ್ತದೆ ಅದನ್ನೇ ಸಾಕನ. ಅಂದ್ರೆ ಇಲ್ಲಿಗೆ ಯಾವ್ದು ಹೊಂದ್ಕತ್ತದೆ, ನಮ್ ಜೊತೆ ಚೆನ್ನಾಗಿ ಬೆರೀತದೆ, ಹಳ್ಳಿಕಾರು, ಅಮೃತ ಮಹಲ್, ಇವೆಲ್ಲ ನಮ್ ಕಡೆ ಹೊಂದ್ಕತ್ತಳಪ್ಪ. ಇಂತ ತಳಿಗಳ ನಾವು ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಮಿಶ್ರ ತಳಿ ತರವಾಗಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಮಿಶ್ರ ತಳಿ ಅನ್ನೋದು ಬಾರಿ ಒಳ್ಳೆದೇ. ಯಾಕೆ ಅಂತ ಅಂದ್ರೆ ಅಲ್ಲಿದು ಇಲ್ಲಿದು ಅಂತಂದ್ರೆ ವಿದೇಶದ್ದು ಇಲ್ಲಿದು ಎರಡು ಸೇರ್ಸ್ಬಿಟ್ಟು ಮಾಡಿರ್ತಾರಲ್ಲ, ಅದು ಇಲ್ಲಿಗೆ ಹೊಂದ್ಕೊಂಡಿರ್ತದೆ. ಮಿಶ್ರ ತಳಿ ಅಂತ ಅಂದ್ರೆ 50-60% ಅಷ್ಟು ಮಾತ್ರ ಮಿಶ್ರ ತಳಿ ಇರಬೇಕು. ಮಿಶ್ರ ತಳಿ ಅಂತ ಅಂದ್ರೆ ನೀನ್ ಜಾಸ್ತಿ ಜಾಸ್ತಿ ಇದನ್ ಬಿಡೋದಲ್ಲ, ಅದೊಂದ್ 50 ಇದೊಂದ್ 50 ಇರಬೇಕು ಅಂತವ ತರಬೇಕು. ಆಮೇಲೆ ನಾವು ತರುವಾಗ ಏನ್ ಮಾಡ್ಬೇಕು ಅಂದ್ರೆ ಶಂಕರಣ, ಈಗ ನಾನು ಬುಟ್ ಮೇಯಿಸ್ತೇನ ಕಟ್ ಮೇಯಿಸ್ತೇನ, ಈಗ ಬುಟ್ ಮೇಯಿಸೋದಾದ್ರೆ ಹೆಚ್ ಎಫ್ ತರಕ್ ಹೋಗ್ಬಾರ್ದು. ಹೆಚ್ ಎಫ್ ಯಾಕೆಂದ್ರೆ ಜಾಸ್ತಿ ಹಾಲು ಕೊಡ್ತಾವಲ್ಲಪ್ಪ, ಅವು ತರಕ್ ಹೋಗ್ಬಾರ್ದು. ಕಟ್ ಮೇಯಿಸ್ತೀನಿ ಅಂತ ಅಂದ್ರೆ ಅವು ತರಬೇಕು. ಬುಟ್ ಮೇಯಿಸ್ತೀನಿ ಅಂತ ಅಂದ್ರೆ ಈ ಜರ್ಸಿ ಬರ್ತದಲ್ಲ, ಈ ಜರ್ಸಿ ತರಬೇಕು. ಇದೇನು ಅಂತ ಅಂದ್ರೆ ಈ ಜರ್ಸಿ ಹೊರಗಡೆ ಹೋಗಿ ಮೇಯ್ಕೊಂಬತ್ತದೆ ಅಂತ ಅಂದ್ರೆ ನಮ್ಗೆ ಮೇವು ಚೆನ್ನಾಗಿಲ್ಲ ಅಂತ ಅಂದಾಗ ಜರ್ಸಿ ತರಬೇಕು. ಮೇವು ಚೆನ್ನಾಗಿರುತ್ತೆ ನಮ್ಗೆ, ಹಸಿರು ಮೇವು ಸಿಗ್ತದೆ, ತಿಂಡಿನೂ ಸಿಗ್ತದೆ, ಒಣಲ್ಲೂ ಸಿಗ್ತದೆ, ಎಲ್ಲ ನಮಗೆ ಸಿಗ್ತದೆ ಚೆನ್ನಾಗಿ ಅಂತ ಅಂತ ಅನ್ವಾಗ ಅಂತ ಸಂದರ್ಭದಲ್ಲಿ ನಾವು ಹೆಚ್ಚು ತರಬೇಕು. ಆಮೇಲೆ ಈಗ ಹಾಲು ಎಷ್ಟು ಪ್ರಮಾಣದಲ್ಲಿ ಕೊಡ್ತದೆ, ಈ ಸೂಲು ಎಷ್ಟು ದಿವಸಕ್ಕೊಂದ್ಸರಿ ಕರಾಗ್ತದೆ, ಈಗ ಸಂತಾನೋತ್ಪತ್ತಿ ಹೆಂಗೆ, ಈ ತರದವೆಲ್ಲನೂ ಒಂದಷ್ಟು ನಾವು ಗಮನಿಸ್ಬೇಕು. ಈಗ ಒಂದು ಹೊಸ ನಾವು ತರ ಅಂತದ್ದು ಈಗ ಎಷ್ಟು ದಿವಸಕ್ಕೆ ಅದು ಕರ ಆಗ್ತದೆ, ಇದು ಬಾರಿ ಮುಖ್ಯ ನಮ್ಗೆ. ಎಷ್ಟು ದಿವಸಕ್ಕೆ ಕರ ಆಗ್ತದೆ ಅನ್ನೋದು ಬಾರಿ ಮುಖ್ಯ. ಅಂತ ತರಬೇಕು, ಯಾಕಂದ್ರೆ ನಾವು ತರೋದೇ ಹಾಲಿಗೋಸ್ಕರ, ಕಟ್ಕೊಂಡು ನಾವು ಮೇಯಿಸ್ಕೊಂಡು ಬಿಡಕಲ್ಲ. ಈಗ 12-14 ತಿಂಗಳೊಳಗಡೆ ಅದು ಇನ್ನೊಂದು ಕರ ಹಾಕಂಗಿರ್ಬೇಕು ಅಂತ ಅಂದ್ರೆ ಒಂದ್ ವರ್ಷ ಅಂತ ಇಟ್ಕೊಳಪ್ಪ, ಒಂದ್ ವರ್ಷ 2 ತಿಂಗಳು ಆಚೆ ಈಚೆ ಇಷ್ಟು ದಿವಸದಲ್ಲಿ ಬೇಗ ಗರ್ಭಧಾರಣೆ ಆಗ್ಬೇಕು, ಕರ ಹಾಕ್ಬೇಕು. ಇಂತ ಹಸುಗಳ ಆಯ್ಕೆ ಮಾಡ್ಕೊಂಡು ಅಂತವನ್ನ ತರಬೇಕು ಆಯ್ತಾ. ಆಮೇಲೆ ಈಗ ಒಂದ್ ಕರ ಹುಟ್ಟು ಅಂತ ಇಟ್ಕ, ಈಗ ಅದು ಮೊದಲನೇ ಕರವ ಯಾವಾಗ ಹಾಕ್ತದೆ ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು, ಗಮನಿಸ್ತಾ ಇರ್ಬೇಕು. ತಂದ್ಮೇಲೆ ಅದು 4-5 ವರ್ಷ, 10 ವರ್ಷ ಆದ್ಮೇಲೆ ಕರ ಹಾಕೋದಲ್ಲ, ಬೇಗ ಹಾಕಂಗಿರ್ಬೇಕು. ಯಾಕೆಂತಂದ್ರೆ ಕರ ಹಾಕ್ತಷ್ಟು ನಮ್ಗೆ ಹಾಲು ಸಿಗ್ತವೆ ಅಲ್ವಾ. ಈಗ 2-2.5 ವರ್ಷದಲ್ಲಿ ಅದು ಕರ ಹಾಕಂಗಿರ್ಬೇಕು. ಅಂದ್ರೆ ಈಗ ಮೊದಲನೇದಾಗಿ ಏನ್ ಕರ ಹುಟ್ಟದೆ, ಆ ಹುಟ್ಟಿದ ಕರ 2.5 ವರ್ಷದೊಳಗಡೆ ಒಂದು ಇನ್ನೊಂದು ಕರ ಹಾಕಂಗಿರ್ಬೇಕು. ಅಷ್ಟೊತ್ತಿಗೆ ಬೆದಿಗ್ ಬರ್ಬೇಕು, ಅದಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು, ಅದು ಗರ್ಭ ಕಟ್ಟಬೇಕು, 2.5 ವರ್ಷದೊಳಗಡೆ ಕರ ಹಾಕಂಗಿರ್ಬೇಕು ಅದು ಆಯ್ತಾ. ಈಗ ಇನ್ನೊಂದು ನೋಡ್ಕೋಬೇಕು, ಈಗ ಎಷ್ಟು ಸರಿ ನಾವು ಸೆಮೆನ್ ಕೊಡಿಸಿದ್ರೆ, ಇಂಜೆಕ್ಷನ್ ಹಾಕ್ಸಿದ್ರೆ ಅದು ಗರ್ಭ ನಿಲ್ತದೆ, ಅದು ಕೂಡ ಬಾರಿ ಮುಖ್ಯ ನೋಡ. ಒಂದು ಮೂರ್ ಸರಿ ಕೊಡೋದ್ರೊಳಗಡೆ ನಿಂತ್ಕೊಂಡ್ಬಿಡ್ಬೇಕು ನೀನು. ಅದು ಬಂದಾಗೆಲ್ಲವ ಈಗ ಅದು 20 ತಿಂಗಳಿಗೆ ಒಂದ್ಸರಿ ಬಂದಾಗೆಲ್ಲ 6 ತಿಂಗಳು ಗಟ್ಟಲೆ ನೀನ್ ಬರೀ ಇಂಜೆಕ್ಷನ್ ಕೊಡ್ಕೊಂಡಿದ್ರೆ ಏನ್ ಪ್ರಯೋಜನ? ಅಂದ್ರೆ ನಿಲ್ತಾ ಇಲ್ಲ, ಯಾಕೆ ನಿಲ್ತಿಲ್ಲ ಅಂತ ಆಯ್ತದೆ, ಏನೋ ತೊಂದ್ರೆ ಇರ್ತದೆ ಅಂತ. ಇದು ಮೂರರೊಳಗಡೆ ಹಾಕಂಗಿದ್ರೆ ನಾವು ಈ ತರದವ ಇದ್ ಮಾಡ್ಬೇಕು, ಸಾಕಂಡ್ ಹೋಗ್ಬೋದು ಅಂತ ಸಾಕಂಡ್ ಹೋಗ್ಬೋದು. ಆಮೇಲೆ ಎಷ್ಟು ಹಾಲು ಕೊಡ್ತವೆ ಇದು ಬಾರಿ ಮುಖ್ಯ ಅಲ್ವಾ ಶಂಕರಣ್ಣ? ಹೌದೌದು. ತೊಂದರದ ಹಾಲ್ಗೋಸ್ಕರ ಹಾಲು ಕರಿಬೇಕು, ಮನೆಗೆ ಬಳಸ್ಕೋಬೇಕು, ಡೈರಿ ತರ್ಡ್ ಹಾಕ್ಬೇಕು, ಮಾರಾಟ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕು ನೋಡಿ. ಹೆಚ್ ಎಫ್ ಆದ್ರೆ 3,000-4,500 ಲೀಟರ್ ಹಾಲು ಕೊಡ್ಬೇಕು ಒಂದು ಸೂಲಲ್ಲಿ ಆಯ್ತಾ. ಈ ಜರ್ಸಿ ಆದ್ರೆ 2,000-3,500 ಕೊಡ್ಬೇಕು. ಈ ಮುರ್ರಾ ಎಮ್ಮೆ ಬತ್ತವಲ್ಲಪ್ಪ ಎಮ್ಮೆ, ಅವಾದ್ರೆ 1,500-2,000 ಲೀಟರ್ ಹಾಲು ಕೊಡ್ಬೇಕು. ಆಯ್ತಾ, ಈ ಸುರ್ತಿ ಅಂತ ಹೇಳಿ ಒಂದ್ ಬರುತ್ತಲ್ಲ, ಅದು ಎಮ್ಮೆ ಆದ್ರೆ 1,200-1,500 ಲೀಟರ್ ವರೆಗೂ ಹಾಲು ಕೊಡಂಗಿರ್ಬೇಕು. ಅಂದ್ರೆ ಈಗ ಇಳುವರಿ ಬತೈತೆ ಅಂತ ಅಂದ್ರೆ ಒಳ್ಳೆ ಹಾಲಿನ ಇಳುವರಿ ಕೊಡ ಅಂತ ಹೊಸ ಅದು ಅಂತ ನೋಡು. ಮತ್ತೆ ಇದು ವಿಚಾರವನ್ನ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಮಿನಕ. ಈಗ ನಾನೇನೋ ಒಂದು ಹೊಡ್ಕ ಬಂದೆ ಅಥವಾ ತಗ ಬಂದೆ, ಜಾಸ್ತಿ ದುಡ್ಡು ಕೊಟ್ಟೆ, ಹಾಲೇ ಬತ್ತಿಲ್ಲ ಅಂತ ಅನ್ನಕ್ಕಿಂತ ಮುಂಚೆ ಈಗ ಹಣೆಯ ಹೇಳ್ದಂಗೆ ಸೂಲಿಗೆ ಇಷ್ಟಿಷ್ಟು ಹಾಲು ಬಂದ್ರೆ ಅಂತವು ನಾವು ಒಂದು ಇಟ್ಕೋಬಹುದು, ಸಾಕಂದ ಹೋಗ್ಬೋದು, ಒಳ್ಳೆ ಇಳುವರಿ ಬರ್ತದೆ ಅಂತ. ಅಲ್ಲ, ಹಾಲಿನ ಅವಧಿ ಅಂತ ಒಂದಿರ್ತದೆ ಶಂಕರಣ್ಣ. ಹಾಲಿನ ಅವಧಿ ಅಂತ ಅಂದ್ರೆ ಈ ಒಂದು 15-20 ದಿವಸದಲ್ಲಿ ಕರ ಹಾಕಿ ಅದೆಷ್ಟು ಮ್ಯಾಕ್ಸಿಮಮ್ ಹಾಲು ಕೊಡ್ತದ ಆ ಮಟ್ಟ ತಲುಪಿಡ್ಬೇಕದು 20 ದಿವಸಕ್ಕೆ. ಈಗ ಒಂದ್ ಹೊತ್ತಿಗೆ ಒಂದು 5 ಲೀಟರ್ ಹಾಲು ಕೊಡ್ತದೆ ಅಂತ ಅಂದ್ರೆ ಕರ ಹಾಕಿ 15-20 ದಿವಸದಲ್ಲಿ 5 ಲೀಟರ್ ಬಂದ್ಬಿಡ್ಬೇಕದು. ಸರಿ ಸರಿ ಸರಿ. ಇದು 10 ತಿಂಗಳವರೆಗೂ ಹಾಲು ಕೊಡ್ಬೇಕು. ಅಂದ್ರೆ ಮುಂದಿನ ಗರ್ಭ ದರ್ಶ ಗಂಟನ್ನು ಹಾಲು ಕೊಡ್ತಾ ಇರಬೇಕು. ಹಾಲು ಕೊಡ್ತಾ ಇರ್ಬೇಕು ಕನಿಷ್ಠ. ಈಗ ಕೆಲವ್ ಏನ್ ಮಾಡ್ತವೆ ಅಂತ ಅಂದ್ರೆ ಕರ ಹಾಕ್ಬಿಡ್ತವೆ, ಈಗ 1.5-2 ತಿಂಗಳಿಗೆ ಹಾಲೆ ಮಾತಾಗ್ಬಿಡ್ತದೆ. ಇಂಥದ್ದೊಂದು ಏನಪ್ಪಾ ಪ್ರಯತ್ನ ನಮ್ಗೆ? ಅಲ್ಲ, ನಾವು ಹೈನುಗಾರಿಕೆ ಮಾಡ್ಬೇಕು, ಹಾಲ್ನ ಹಾಕ್ಬೇಕು ಅಂತಾನೆ ತರೋದು. ಈಗ 1.5-2 ತಿಂಗಳಿಗೆ ಹಾಲು ನಿಂತು ಬಿಟ್ರೆ ಅಂತ ಹಸಗಳ ಸಾಕೇನ್ ಪ್ರಯತ್ನ ಅಂತ ಅಣ್ಣ? ಹಂಗೆ ಅವು ಎಷ್ಟು ದಿವಸದವರೆಗೂ ಹಾಲು ಕೊಡ್ತವೆ ಅನ್ನೋದು ಇದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ತಿಳ್ಕೊಬೇಕು. ಆಮೇಲೆ ಈ ಹೊಸ್ದಾಗ ಕೊಂಡ್ಕೊಳ್ಳುವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಈ ವಯಸ್ಸು ಸ್ವಲ್ಪ ನೋಡ್ಬೇಕು. ಹಲ್ಲಿನಲ್ಲಿ ನೋಡ್ತಾರಲ್ಲ, 2-4 ಶಾಶ್ವತವಾದ ಹಲ್ಲುಗಳು ಇರ್ಬೇಕು. ಅಂತ ಹಸುಗಳನ್ನ ನಾವು ಕೊಂಡ್ಕೋಬೇಕು, 2-4 ಇರ್ಬೇಕು ಇರ್ಬೇಕು. ಆಮೇಲೆ ಈ ಸೂಲಿಗೆ ಬಂದ್ರೆ 3-4 ಸೂಲ್ ಆಗಿರ್ಬೇಕು. 3-4 ಸೂಲ್ ಯಾಕೆ ಅಂದ್ರೆ ಆ ಟೈಮಲ್ಲಿ ಅವು ಜಾಸ್ತಿ ಹಾಲು ಕೊಡ್ತಾ ಇರ್ತವೆ. ಆ ಸೂಲಲ್ಲಿ 3-4-5-6 ಇತರಲ್ಲಿ ಜಾಸ್ತಿ ಹಾಲು ಕೊಡ್ತವೆ. ಹಂಗಾಗಿ ಕೊಂಡ್ಕೊಳ್ಳುವಾಗ ಸೂಲ್ನ ಸೂಲು 3-4 ಇಲ್ಲ ಅಂತ ಅಂದ್ರೆ 2-4 ಹಲ್ಲು ಆಗಿರೋ ಕೊಂಡ್ಕೊಳ್ಳುವಂತದ್ದು ತುಂಬಾ ಒಂದು ಒಳ್ಳೆ ಇದು. ಎಂತವ್ ಕೊಂಡ್ಕೋಬೇಕು ಅಂತ ಅಂದ್ರೆ ಒಂದು ಈ ತುಂಬು ಗರ್ಭ ಇರ್ತಾವಲ್ಲಪ್ಪ ಅಂತವ್ ಕೊಂಡ್ಕೋಬೇಕು. ಅಂದ್ರೆ ಗಬ್ಬಾಗಿರ್ಬೇಕದು, ಗಬ್ಬಾಗಿರ್ಬೇಕು. ಈ ಗಬ್ಬ ಈಗ ನಾನು ತಂದ್ಬಿಟ್ಟು ಮತ್ತೆ ಗಬ್ಬ ಮಾಡ್ಸದ ಯಾವಾಗದ? ಅಲ್ಲ, ಅದು ಬಹಳ ಟೈಮ್ ಆಯ್ತದೆ, ಟೈಮ್ ಆಯ್ತದೆ. ಆಮೇಲೆ ನಮ್ಗೆ ಗೊತ್ತಿರಕಲ್ವಲ್ಲ ಇದು ಎಷ್ಟು ಹಾಲು ಕೊಡ್ತಿತ್ತು, ಈಗ ಎಷ್ಟು ಹಾಲು ಕೊಡ್ತಿದ್ದೆ ಅಂತ. ಈಗ ನಾನು ಇಂಜೆಕ್ಷನ್ ಕೊಡ್ಸಕ್ ಹೋಯ್ತೀನಿ ಅಂತ ಅಂದ್ರೆ ಶಂಕರಣ್ಣ, ಇನ್ನು 9 ತಿಂಗಳು ನಾನು ಕಾಯ್ಬೇಕು. ಅದಕ್ಕೋಸ್ಕರವ ಒಂದ್ 10 ದಿವಸದೊಳಗಡೆ ಕರ ಹಾಕ ಅಂತವು ಅಂತವು, ಇಲ್ಲ ಅಂದ್ರೆ ಸ್ವಲ್ಪ ತುಂಬು ಗರ್ಭ ಇರ ಅಂತವು ಅಂತವು ಕೊಟ್ಕೊಂಡ್ರೆ ನಮ್ಗೆ 10-15 ದಿವಸದಲ್ಲಿ ಹಾಲು ಸಿಗಕ್ ಶುರು ಆಯ್ತು. ನಾವು ಒಳ್ಳೆ ಹೈನುಗಾರಿಕೆ ಮಾಡಬಹುದು. ಆಮೇಲೆ ಈ ಆರೋಗ್ಯವಾಗವೋ ಇಲ್ವೋ ಇದ್ನೂ ಒಂದಷ್ಟು ನಾವು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ಪರೀಕ್ಷೆ ಅಂತ ಅಂದ್ರೆ ಎಲ್ಲ ಕಣ್ಣಳತೆ ಪರೀಕ್ಷೆ ಅಷ್ಟೇ. ಒಂದ್ ನಂಬಿಕೆ ಅಲ್ವಾಣಯ್ಯ, ನಾನು ಕೊಂಡ್ಕೊಳಕ್ ಹೋಗಿರ್ತೀನಿ, ಅವ್ನು ಏನ್ ಹೇಳ್ತಾನೆ, ಏ ಬಾಳ ಆರೋಗ್ಯ ಐತೆ, ಯಾವ್ದು ಕಾಯಿಲೆ ಕಸಲ ಏನಿಲ್ಲ, ಏ ಪ್ರತಿ ಸೂಲ್ಗೂ ಏನ್ ತೊಂದ್ರೆ ಇಲ್ದಂಗೆ ಕರೆಕ್ಟ್ ಆಗಿ 10-12 ತಿಂಗಳಿಗೆ ಒಂದೊಂದ್ ಸೂಲ್ ಬತ್ತನೆ ಐತೆ, ಒಳ್ಳೆ ಹಾಲು ಬತ್ತದೆ, ಒಳ್ಳೆ ಹಾಲು ಚೆನ್ನಾಗಿ ಕೊಡ್ತದೆ ಅಂತ ಹೇಳಿರ್ತಾರ, ನಂಬಿಕೆ ಮೇಲೆ ತಾನೆ ಎಲ್ಲ ನಡೆಯೋದು. ಹೌದು, ಅದು ನೋಡು, ಇವ್ರು ಆರೋಗ್ಯವಾಗಿ ಅವೋ ಇಲ್ವೋ ಅನ್ನೋದಕ್ಕೆ ಕೆಲವೊಂದು ಲಕ್ಷಣಗಳು ನಮ್ ಕಣ್ಣಿಗೆ ಕಾಣ ಅಂತ ಇರ್ತವೆ. ಈ ನಮ್ನು ನೋಡಿದ್ರೆ ಗೊತ್ತಾಯ್ತಲ್ಲಪ್ಪ ಹುಷಾರಾಗವನೋ ಇಲ್ವೋ ಅಂತ. ಲವಲವಿಕೆಯಿಂದ ಓಡಾಡ್ಕೊಂಡಿದ್ರೆ ಹುಷಾರಾಗವನೆ, ಇಲ್ಲ ಅಂತ ಏನೋ ಒಂದು ಐ ಬೈತೆ ಅಂತ. ಏನೋ ಏನೋ ಐತ್ ಒಳಗಡೆ ಹೇಳ್ತಿಲ್ಲ ಇವ್ರು ಅಂತಾರ ನಂಗೆ. ನೋಡಿ, ಯಾವಾಗ್ಲೂ ಕಣ್ಣು ಬಾಡಿ ಮುಖ್ಯ. ಕಣ್ಣು ಯಾವಾಗ್ಲೂ ಕಾಂತಿಯುತವಾಗಿರ್ಬೇಕು, ಅಂದ್ರೆ ಹೊಳಿತಾ ಇರಬೇಕು, ಹೊಳಿತಾ ಇರಬೇಕು ಕಣ್ಣು. ಕಣ್ಣು ಹೊಳಿತಾ ಇತ್ತು ಅಂತ ಅಂದ್ರೆ ಇದು ಆರೋಗ್ಯ, ಏನೋ ಯಾವ್ದು ಸಮಸ್ಯೆ ಇಲ್ಲ ಅಂತೇಳಿ. ಆಮೇಲೆ ಯಾರು ಹೋದ್ರೆ ಬಂದ್ರೆ ಚುರುಕಾಗಿ ನೋಡ್ಬೇಕು, ಯಾರು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೇಕು, ಕಣ್ಣ ಕಡೆ ಕೊಳ್ಳಿಸ್ಬೇಕು, ಆಯ್ತಾ, ಕಿವಿ ಆ ಕಡೆ ತಿರುಗಿಸ್ಬೇಕು, ಕಿವಿ ನಿಗರಿಸ್ಬೇಕು. ಇಂತ ಲಕ್ಷಣಗಳಿದ್ರೆ ಇದು ಆರೋಗ್ಯವಾಗಿ ಐತೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ತುಟಿ ಇರ್ತದ ನೋಡು, ಹಸಿಂದು ಮೇಲ್ ತುಟಿ ಇರ್ತದ ನೋಡು, ಮುಂದರ ಹಾಕಿರ್ತೀವ ಇಷ್ಟಾಗ್ಲೇ ಜಾಗಿರ್ತದಲ್ಲಿ, ಅಲ್ಲಿ ಯಾವಾಗ್ಲೂ ಬೇವ್ತಿರ್ಬೇಕು ಅಲ್ಲಿ. ಓ, ಅಂದ್ರೆ ಉಸಿರಾಡ್ತಿರ್ತದಲ್ಲ ಅಲ್ಲಿ. ಮೇಲ್ಗಡೆ ಬೇವ್ತಿರ್ಬೇಕು, ಬೇವುತ್ತಿದ್ರೆ ಇದು ಆರೋಗ್ಯವಾಗೈತೆ. ನೋಡು ನೋಡು ನೋಡು ಹೆಂಗೈತೆ ಅಂತ. ಆಮೇಲೆ ಈಗ ಹಾಲು ಕೊಡ ಅಂತ ಹಸುಗಳು ಯಾವಾಗ್ಲೂ ಮೆಲ್ಕ್ ಹಾಕ್ತಾ ಇರ್ತವೆ. ಮೆಲ್ಕ್ ಹಾಕ್ತಾ ಇತ್ತ ಇಲ್ವ ಇದನ್ನ ನೋಡ್ಕೋಬೇಕು. ಮೆಲ್ಕ್ ಹಾಕ್ತಾ ಇದ್ರೆ ಇದು ಆರೋಗ್ಯವಾಗೈತೆ, ಅಂದ್ರೆ ಚೆನ್ನಾಗಿ ಒಳ್ಳೆ ಆಹಾರ ತಿಂತದೆ, ತಿಂದಿರೋ ಆಹಾರವ ಜೀರ್ಣ ಮಾಡ್ಕೊಳ್ಳಕ್ ಮೆಲ್ಕ್ ಆಗ್ತೈತೆ ಅಂತ. ಚರ್ಮ ಯಾವಾಗ್ಲೂ ನುಣುಪಾಗಿರ್ಬೇಕು, ಹೊಳಿತಾ ಇರ್ಬೇಕು, ರೋಮ್ಗಳಿರ್ಬಾರ್ದು, ಆಯ್ತಾ, ಹಂಗೆ ಇತ್ತು ಅಂತ ಅಂತ ಅಂದ್ರೆ ಆರೋಗ್ಯವಾಗೈತೆ ಅಂತ, ಆರೋಗ್ಯವಾಗೈತೆ ಅಂತ. ಆಮೇಲೆ ಮೈ ಕಟ್ಟುವೆ ಅದರಲ್ಲೂ ಒಂದಷ್ಟು ನೋಡ್ಬೇಕಾಯ್ತು, ಸದೃಢವಾಗಿರ್ಬೇಕು, ಸದೃಢವಾಗಿರ್ಬೇಕು, ತುಂಬಾ ಸಣ್ಣಗೂ ಇರಬಾರ್ದು, ತುಂಬಾ ದೊಡ್ಡಗೂ ಇರಬಾರ್ದು, ಅಂದ್ರೆ ಮಧ್ಯಮ ಗಾತ್ರದಲ್ಲಿ ಇರ್ಬೇಕು, ಮಧ್ಯಮ ಗಾತ್ರದಲ್ಲಿ ಬಡಕ್ಲಾಗಿರ್ಬಾರ್ದು, ಇಲ್ಲ ಅಂತಂದ್ರೆ ತುಂಬಾ ಕೊಬ್ಬಿನ ಅಂಶದಲ್ಲಿ ಇರಬಾರ್ದು, ಹದವಾಗಿರ್ಬೇಕು. ಈಗ ನಮಗೂ ಹೇಳ್ತಾರಲ್ಲ, ತೀರಾ ದಪ್ಪ ಆಗಿರ ಇವನೇನ್ಲ ಇವನು ನೋಡಕ್ ಬಂದ್ರೆ ದಪ್ಪ ದಪ್ಪಕ್ಕೆ ಡುಂಡು ಮುಖ ಅಂತ ಕೆಲಸ ಮಾಡಕ್ಕಾಗಲ್ಲ. ಈಗ ತೀರಾ ತೆಳಗಿರ ಏನ್ಲ ಇವ್ ಗಾಳಿ ಬಂದ್ರೆ ಹಂಗೆ ನೋಡಿ ತಗಬೇಕು ಅದ್ರಲ್ವೆ. ಹೌದು, ಹಗ್ಗ ಬಿಚ್ಬಿಟ್ಟು ಹಿಡ್ಕೊಂಡು ಓಡಾಡಿಸಿದ್ರೆ ಸ್ವಲ್ಪ ಸರಾಗ ಓಡಾಡಬೇಕು. ಹೆಜ್ಜೆ ಮೇಲೆ ಹೆಜ್ಜೆ ಹಾಕೋದು ಈ ತರದ ಮಾಡ್ತು ಅಂತ ಅಂತ ಏನೋ ಹೊಸಿ ವ್ಯತ್ಯಾಸ ಐತೆ ಅಂತ ಗೊತ್ತಾಯ್ತದ ಆಗುತ್ತೆ. ಸರಾಗವಾಗಿ ಓಡಾಡಬೇಕು. ಸೊಂಟ ಸ್ವಲ್ಪ ಅಗಲವಾಗಿರ್ಬೇಕು ಶಂಕರ. ಸೊಂಟ ಅಗಲವಾಗಿತ್ತು ಅಂತ ಅಂದ್ರೆ ಅದು ಆರೋಗ್ಯವಾಗೈತೆ ಅಂತ ಹೇಳ್ಬಿಟ್ಟು ಒಳ್ಳೆ ಲಕ್ಷಣ ಐತೆ ಅಂತ ಹೇಳ್ಬಿಟ್ಟು. ಯಾಕೆಂತ ಸೊಂಟ ಅಗಲವಾಗಿದ್ರೆ ಈ ಕರ ಹಾಕ ಟೈಮಲ್ಲಿ ಚೆನ್ನಾಗಾಯ್ತದೆ ಅಂತ ಹೇಳಿ, ಇಲ್ಲ ಅಂತ ಅಂದ್ರೆ ಅಲ್ಲೇ ಅಡ್ಡ ಸಿಕ್ಕಳೋದು ಸಮಸ್ಯೆ ಈ ತರದವು ಆಯ್ತವೆ. ಕುತ್ತಿಗೆ ನೀಳವಾಗಿರ್ಬೇಕು ಆಯ್ತಾ, ಕಾಲು ಗಿಡ್ಡವಾಗಿರ್ಬೇಕು ಆಯ್ತಾ. ಹಿಂಬದಿ ನೋಡಿದ್ರೆ ನಿಂತ್ಕೊಂಡು ಎರಡ್ ಕಾಲು ಸಮವಾಗಿ ಕಾಣಬೇಕು, ಕಾಣಿಸ್ಬೇಕು ಆಯ್ತಾ. ಈ ಕಾಲಿನ ಮಧ್ಯದಲ್ಲಿ ಕೆಚ್ಚಲು ಇರಕ್ಕೆ ಚೆನ್ನಾಗಿ ಜಾಗ ಇರ್ಬೇಕು, ನೋಡಿ ಜಾಗ ಇರ್ಬೇಕು. ಈ ಕೆಚ್ಚಲು ಜೋತ್ ಬಿದ್ದಿರಬಾರ್ದು. ಈ ಮೊಳಕಾಲು ಅಂತೀವಲ್ಲ, ಮೊಳಕಾಲಿನಿಂದ ಮೇಲಕ್ಕಿರ್ಬೇಕು ಕೆಚ್ಚಲು ಯಾವಾಗ ತುಂಬಾ ಇಳೆ ಬಿದ್ದಿರಬಾರ್ದು ಅಂತ. ಈ ಹಾಲು ಕರೆದು ನೋಡಿದ್ರೆ ಚೆನ್ನಾಗಿ ಹಾಲ್ ಬರಂಗಿರ್ಬೇಕು ಆಯ್ತಾ. ಇಂತ ಲಕ್ಷಣಗಳು ಇರ್ಬೇಕು. ಆಮೇಲೆ ಹಾಲ್ ಕರೆಯೋದು ಅಂತ ಅಂದ್ರೆ ನೋಡು ಅಷ್ಟು ಕೊಡ್ತದೆ ಇಷ್ಟು ಕೊಡ್ತದೆ ಅಂತ ಹೇಳ್ಬಿಟ್ಟು ಹೋದಾಗ ಕರೆ ತೋರಿಸ್ತಾರಲ್ಲ, ಅದು ನಂಬಕ್ ಹೋಗ್ಬಾರ್ದು. ನಮ್ಗೆ ಎಷ್ಟು ಹಾಲು ಕೊಡ್ತದೆ ಅಂತ ಖಾತ್ರಿ ಆಗ್ಬೇಕು ಅಂದ್ರೆ ಕನಿಷ್ಠ ಮೂರ್ ಸರಿ ಹಾಲು ಕರಿಬೇಕು, ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಮೂರ್ ಸರಿ ಕರಿಬೇಕು. ಮೂರ್ ಸರಿ ನಾವೇ ಕರೆದ್ರು ಆಯ್ತು, ಇಲ್ಲ ನಾವ್ ಕರೆಯ ಟೈಮಲ್ಲಿ ನಾವಿದ್ರು. ಇವಿಷ್ಟು ಸಾಮಾನ್ಯವಾಗಿ ಇರಬೇಕಾದಂತ ಲಕ್ಷಣಗಳು ಆಯ್ತಾ. ಹಿಂಗೆ ಮೂರ್ ಸರಿನೂ ನಾವು ನೋಡ್ಬೇಕು. ಇವು ಈ ತರದ ಲಕ್ಷಣಗಳು ಇತ್ತು ಅಂತ ಅಂತ ಅಂದ್ರೆ ಈ ಹಸುಗಳು ಚೆನ್ನಾಗಿದಾವೆ ಅಂತ ಹೇಳ್ಬಿಟ್ಟು. ಇಂತ ಲಕ್ಷಣಗಳು ಇದ್ರೆ ಶಂಕರಣ್ಣ ನಾವು ಹಾಲ್ಗೆ ಇಂತ ಹಸ ತರಬಹುದು ಅಂತ ಹೇಳಿ. ಈಗ ನೋಡ್ದ ಮೀನಕ್ಕ ಈಗ ಆಗ್ಲಿ ಅಣ್ಣಯ್ಯ, ಅದ್ರ ಲಕ್ಷಣ ಹೇಳ್ಬೇಕಾದ್ರೆ ಒಳ್ಳೊಳ್ಳೆ ವಿಚಾರಗಳು ಹೇಳ್ದ. ಸಾಮಾನ್ಯವಾಗಿ ಈಗ ನಾವು ಹೆಂಗೆ ಆರೋಗ್ಯವಾಗಿ ಇದೀವೋ ಇಲ್ವೋ ಅಂತ ನಮ್ಗೆ ನೋಡಿದ ತಕ್ಷಣ ಗೊತ್ತಾಯ್ತದೆ. ಈಗ ಮತ್ತೆ ಒಂದು ಕಿವಿ ಚುರುಕಾಗಿರ್ಬೇಕು, ಮೈ ನೆರವೇಳ್ತಾ ಇರ್ಬೇಕು, ಕಣ್ಣು ಹೊಳಪಾಗಿರ್ಬೇಕು, ಇವೆಲ್ಲ ಅವಲ್ಲ ಬಹಳ ಒಂದು ಒಳ್ಳೆ ವಿಚಾರಗಳು. ಮತ್ತೆ ತಿಳ್ಕೊಬೇಕಾದ ವಿಚಾರ ಸಾಮಾನ್ಯ ಎಲ್ಲಾ ರೈತರಿಗೂ ಗೊತ್ತಿರ್ತದೆ. ಆಮೇಲೆ ಏನಾಗ್ಬಿಡ್ತದೆ ಗೊತ್ತಾಗ್ಲಿ ಅಣ್ಣ ಹೇಳ್ದಂಗೆ ಹೋದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಕರ್ಕೊದೊಯ್ತಾರೆ, ಟೀ ಕುಡಿಸ್ತಾರೆ, ಏನೋ ಬಹಳ ಬಹಳ ವಿಶ್ವಾಸದಲ್ಲಿ ಮಾತಾಡ್ಸೋತಾರ ಮಾತಾಡೋದು. ಮತ್ತೆ ಸೈಡಿಗೆ ಕರ್ಕೊಂಡ್ ಹೋಗೋದು, ಟವಲ್ ಕೆಳಗಡೆ ಕೈ ಹಾಕ್ಬಿಟ್ಟು ಬೆರಳಲ್ಲ ಹಂಗೆ ಹಿಂಗೆ ಅಂತ ಲೈನ್ ಇವೆಲ್ಲ ಇರ್ತಾವಲ್ಲ ಇರ್ಲಿ ಸಂತೋಷ. ಅವನು ವ್ಯಾಪಾರದ ದೃಷ್ಟಿಲಿ ಅವ್ನು ಮಾಡ್ತಾನೆ. ಕೆಲವೊಂದು ಲಕ್ಷಣಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅವ್ನು ಇಷ್ಟೇ ಹೇಳಿದ್ರು ಗಮನಿಸ್ಬೇಕಾದದ್ದು ನಮ್ ಧರ್ಮ ಅದು. ಅಣ್ಣಯ್ಯ ಈಗ ಒಳ್ಳೆ ವಿಚಾರಗಳನ್ನ ಹೇಳ್ದೆ ನೀನು ಹಿಂಗೆ ನೋಡು. ಯಾಕೆ ಹೇಳ್ದೆ ನಾನು ಶಂಕರಣ್ಣ, ಈಗ ನಾವೆಲ್ಲ ದನ ಕಟ್ಟಿರೋರೇ, ಹೌದು ಜಮೀನು ಒಂದಷ್ಟು ಅಷ್ಟು ಇಟ್ಕೊಂಡಿರೋರೆ, ಇವತ್ತೆಲ್ಲ ನಾಳೆ ದಿವಸ ನಾವು ಹೋಗ್ಲೇಬೇಕು, ಖರೀದಿ ಮಾಡ್ಲೇಬೇಕು, ತಿಳ್ಕೊಂಡಿದ್ರು ಒಳ್ಳೇದಲ್ವಾ. ಏನು ಗೊತ್ತಿಲ್ಲದೆ ಹೋಗ್ಬಿಟ್ಟು ಯಾರೋ ಮೋಸ ಮಾಡಿದ್ರು ಅಂತ ಅನ್ಕೊಂಡು ಇದ್ ಬದ್ದು ಬರೋದಕ್ಕೆ ಅಟ್ಲೀಸ್ಟ್ ಇಷ್ಟು ಗೊತ್ತಿತ್ತು ಅಂತ ಅಂದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿದ್ರೆ ನಾವು ಖರೀದಿ ಮಾಡೋ ಒಂಚೂರು ಅನುಕೂಲ ಆಯ್ತದಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಂತ ದೈತ ಇಂತ ದೈತ ಅಂತ ನಾವು ಕೇಳ್ಬೇಕಾದ್ರೆ ದಲ್ಲಾಳಿಗೂ ಓಸಿ ಹಿಂದೂ ಮುಂದೆ ಮಾಡ್ತಾನೆ, ಇವನ್ಗೂ ಎಲ್ಲ ತಿಳ್ಕೊಂಡವ್ನೆ, ನಾನು ಇವ್ನ್ ಎಂತ ಕೊಡ್ಸೋದಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗೊತ್ತಿರಲಿ ಅಂತ ಅನ್ಕೊಂಡು, ಯಾಕೆಂತಂದ್ರೆ ಈಗ ಮುಂದಕ್ಕೆ ತರ್ಲೇಬೇಕಲ್ಲಪ್ಪ ನಾವು, ತರ್ಲೇಬೇಕು ಕಟ್ಲೇಬೇಕು. ಯಾಕೆಂತಂದ್ರೆ ಇವತ್ ಹಾಲ್ನಲ್ಲೇ ನಮ್ಗೆ ನಾಕಾಸು ಆಯ್ತಿರೋದು ಆಯ್ತಾ. ಅದು ಇಲ್ಲ ಅಂತ ಅಂತಂದ್ರೆ ಕಷ್ಟ ಆಯ್ತದೆ, ಕಷ್ಟ ಆಯ್ತದೆ ಬದುಕ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಈಗ ಇವಳು ಆಗ್ಲಿಂದ ಅದನ್ನೇ ಯೋಚನೆ ಮಾಡ್ತಿದ್ಲು, ಈಗ ಅದಕ್ಕಾಗಿ ನಾನು ಅದನ್ನೇ ಆಗಿ ಹೇಳ್ತಾ ಇದ್ದೆ ಅವಳಿಗೆ. ಈಗ ಇದ್ದು ಜಾಗಕ್ಕೆಲ್ಲವ ನೆರಳಬೇಕು ನೆರಳಬೇಕು ಅನ್ನೋ ಜಾಗಕ್ಕೆಲ್ಲವ ನೀನು ಕೊಟ್ಕೆ ಪಟ್ಕೆ ಎಲ್ಲ ಮಾಡ್ಕೊಬಿಟ್ಟಿದ್ಯಾ ಸರಿ. ಈಗ ಇರೋ ಎರಡು ಹಸಿನ ಜಾಗಕ್ಕೆ ಇನ್ನೆರಡು ಹಸ ಕಟ್ಟಬೇಕು ಅಂತಿದ್ದಲ್ಲ, ಹಣೆಯಿಂದ ಹತ್ರ ವಿಚಾರ ತಿಳ್ಕೊಳ್ಳೋಣ ಅಂತ ಹೇಳಿದ್ದು, ನೀನು ಹೇಳಿದ್ ಬಹಳ ಒಳ್ಳೇದಾಯ್ತು. ಆಮೇಲೆ ನೀನು ದುಡುಕಡ ಮಿನಕ ತಕ್ಷಣಕ್ಕೆ ಈಗ ಈ ವಾರ ಮುಂದಿನ ವಾರ ಸಂತೆ ಐತೆ ಹೋಗೋಣ ಅಂತ ಅನ್ಬೇಡ. ಹಣೆಯ ಬಿಡುವಿದ್ದ ದಿನ ನೋಡ್ಕೊಂಡು ಸಂತೆ ದಿನ ಬಾ ನೋಡ್ಕೊಂಡು ಕರ್ಕೊಂಡು ಹೋಗು. ಸಾಧ್ಯವ್ರ ನನಗೂ ಹೇಳು, ಪುರ್ಸತ್ತಾಗಿರ್ ನಾನು ಬರ್ತೀನಿ. ಎಳ್ಕೊಂಡು ಹೋಗದೆ ಇವಳು ಬಹಳ ಯಾಕೋ ಹಟ್ ಬಿದ್ದಂಗೆ ಕಾಣ್ತವಳೆ. ಮುಂದಿನ ವಾರ ಸಂತೆಲ್ಲ ಕರ್ಕೊಂಡು ಹೋಗಿ ಇವಳಿಗೊಂದು ಜೊತೆ ಆಯ್ತಾ, ಚೆನ್ನಾಗಿರೋ ಹೊಸ ಕೊಡ್ಸ್ಬಿಡನಂತೆ. ಈಗ ಬನ್ನಿ ಇಲ್ಲಿ ಒಳಗಡಿಕೆ. ಯಾರು ಹಸ ತಾಳ್ರಪ್ಪ, ನನಗೆ ನೀವೇನ್ ಹಾಲು ಬೆಣ್ಣೆ ಮೊಸರು ಕೊಡ್ಬೇಡಿ. ಮಜ್ಜಿಗೆ ಒಂದೆರಡು ಕೊಟ್ಟರೆ ಸಾಕು. ಮನೆಯಲ್ಲೇ ನಮ್ಮನೆಯವಳು ಬೆಣ್ಣೆ ಕಡ್ದಿದ್ದು ಮಜ್ಜಿಗೆ ಹಂಗೆ ಮಡ್ಗವಳೆ ನಡ್ರಿ ಒಳಿಕೆ ಎಲ್ಲರೂ ಮಜ್ಜಿಗೆ ಹಂಗಂತಿಯಾ. ಈಗ ಮಸಾಲಾ ಮಜ್ಜಿಗೆ ಆಗ್ಬಿಡ್ತದೆ. ಈಗ ನಮ್ಮನೆಯೊಳಗೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಕುಟ್ಟ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಹಂಗೆ ಒಗರಿಸ್ಬಿಟ್ರು, ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಅದ್ರ ರುಚಿನೇ ಬೇರೆ. ಯಾಕೋ ನಮ್ಮ ಅಣ್ಣನೂ ಮೀನಕ್ಕನು ಬಹಳ ಒಗರುಸಿರೋ ಮಜ್ಜಿಗೆ ಕೇಳ್ತವ್ರೆ, ಹಸಿ ಉರಿ ಜಾಸ್ತಿ ಮಾಡೋ ನಡ್ರಿ ಒಳಕ್ಕೆಲ್ಲವ. ಇದುವರೆಗೆ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್, ಹಾಗೂ ಹೆಚ್ ಮೋಹನಾಕ್ಷಿ. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಕುರಿತು ತರಬೇತಿ ಕಾರ್ಯಕ್ರಮಗಳ ವಿಚಾರಗಳನ್ನು ನೋಡೋಣ. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯು ರೈತರಿಗೆ ಹಾಗೂ ಆಸಕ್ತ ಸಾರ್ವಜನಿಕರಿಗೆ 3 ದಿನಗಳ ಕಾಲ ಉಚಿತವಾಗಿ ಹೈನುಗಾರಿಕೆ ಕುರಿತಂತಹ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದು ಆ ಕುರಿತ ವಿವರಗಳನ್ನು ಈಗ ನೋಡೋಣ. ಮೊದಲನೇ ದಿನದ ತರಬೇತಿಯಲ್ಲಿ ತಳಿಗಳಲ್ಲಿನ ವೈವಿಧ್ಯತೆ ಮತ್ತು ಹೈನು ರಾಸುಗಳ ತಳಿಗಳ ಪರಿಚಯ ಹಾಗೂ ತಳಿ ಸಂವರ್ಧನಾ ನೀತಿ ಈ ಕುರಿತಂತಹ ವಿಚಾರ ತಿಳಿಸ್ತಾರೆ. ಉತ್ತಮವಾದಂತಹ ಹೈನುಗಳನ್ನು ನಾವು ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನುವ ವಿಚಾರ ತಿಳ್ಕೋಬಹುದು. ಸುಧಾರಿತ ಮೇವಿನ ಬೆಳೆಗಳು, ಅವುಗಳ ಉತ್ಪಾದನಾ ಕ್ರಮಗಳು ಹಾಗೂ ಮೇವಿನ ಬೆಳೆಗಳ ಸಂಸ್ಕರಣೆ ಹಾಗೂ ಶೇಖರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವ ವಿಚಾರ ತಿಳ್ಕೋಬಹುದು. ರಸಮೇವು, ಅಜೋಲ್ಲಾ ಮತ್ತು ಜಲಕೃಷಿ ಮೇವುಗಳ ಉತ್ಪಾದನೆ ಹಾಗೂ ರಾಸುಗಳಿಗೆ ಅವುಗಳನ್ನು ಯಾವ ರೀತಿ ನೀಡಬೇಕು ಅನ್ನುವ ವಿಚಾರ ತಿಳಿದು ಬರುತ್ತೆ. ಹೈನು ರಾಸುಗಳಿಗೆ ಸಮತೋಲನ ಆಹಾರವನ್ನು ಯಾವ ರೀತಿ ಪೂರೈಕೆ ಮಾಡಬೇಕು ಅನ್ನುವ ವಿಚಾರದ ಜೊತೆಗೆ ಹೈನು ರಾಸುಗಳ ಆಹಾರ ಪೂರೈಕೆಯಲ್ಲಿ ಸಾಮಾನ್ಯವಾಗಿ ಉಂಟಾಗುವ ಪೌಷ್ಟಿಕಾಂಶಗಳ ಕೊರತೆಗಳು ಹಾಗೂ ಅವುಗಳನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನುವ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಮೊದಲನೇ ದಿನದ ವಿಚಾರವಾಗಿ ಗುಂಪು ಚರ್ಚೆ ಹಾಗೂ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಎರಡನೇ ದಿನದ ತರಬೇತಿಯಲ್ಲಿ ಮಿಶ್ರತಳಿ ಸಂವರ್ಧನೆ, ಬೆದೆಯ ಲಕ್ಷಣಗಳು ಮತ್ತು ಕೃತಕ ಗರ್ಭಧಾರಣೆಯ ಅನುಕೂಲತೆಗಳು ಹಾಗೂ ಲಿಂಗ ನಿರ್ಧಾರಿತ ವೀರ್ಯದ ಉಪಯುಕ್ತತೆ ಈ ಕುರಿತಂತಹ ಮಾಹಿತಿ ಇರುತ್ತೆ. ರಾಸುಗಳಲ್ಲಿ ಕಂಡುಬರುವ ಸಾಮಾನ್ಯ ಕಾಯಿಲೆಗಳು ಹಾಗೂ ಕೈಗೊಳ್ಳಬೇಕಾದ ಕ್ರಮಗಳು ಏನು ಅನ್ನುವ ವಿಚಾರವನ್ನು ತಿಳಿಸ್ತಾರೆ. ಶುದ್ಧ ಹಾಲು ಉತ್ಪಾದನೆ ಹಾಗೂ ಕೆಚ್ಚಲುಬಾವು ಮತ್ತು ಅದರ ನಿಯಂತ್ರಣ ಕುರಿತಂತಹ ಮಾಹಿತಿ ತಿಳ್ಕೊಳ್ಳಬಹುದು. ಹೈನು ರಾಸುಗಳ ಸಾಕಾಣಿಕೆಯಲ್ಲಿನ ಸಾಮಾನ್ಯ ನಿರ್ವಹಣಾ ಪದ್ಧತಿಗಳು ಏನು, ಗರ್ಭದ ರಾಸುಗಳು, ಕರುಗಳ ಮತ್ತು ಕಡಸುಗಳ ನಿರ್ವಹಣೆ ಹೇಗೆ, ಜಾನುವಾರುಗಳಿಗೆ ವಿಮೆ ಮಾಡಿಸುವ ಕುರಿತ ಮಾಹಿತಿ, ಹೈನೋದ್ಯಮದ ಚಟುವಟಿಕೆಗಳಿಗೆ ಯಾವ ರೀತಿ ಆರ್ಥಿಕ ಸಹಾಯವನ್ನು ನೀಡುತ್ತಾರೆ, ಜೊತೆಗೆ ಸಹಾಯಧನದ ಲಭ್ಯತೆ ಹೇಗೆ, ಹಾಗೂ ಗುಂಪು ಚರ್ಚೆ ಮತ್ತು ಪ್ರಶ್ನೋತ್ತರ ಕಾರ್ಯಕ್ರಮ ಎರಡನೇ ದಿನದ ತರಬೇತಿಯಲ್ಲಿ ನೀಡ್ತಾರೆ. ಇನ್ನು ಅಂತಿಮ ಹಾಗೂ 3ನೇ ದಿನದ ತರಬೇತಿಯಲ್ಲಿ ಪ್ರಗತಿಪರ ರೈತರು ಹಾಗೂ ಪ್ರಾತ್ಯಕ್ಷಿಕೆಗಳನ್ನು ಭೇಟಿ ಮಾಡಿಸ್ತಾರೆ. ಹೈನುಗಾರಿಕೆಯ ಆರ್ಥಿಕತೆ ಕುರಿತಂತೆ ನುರಿತ ತಜ್ಞರಿಂದ ಮಾಹಿತಿಯನ್ನು ತಿಳಿಸ್ತಾರೆ. ಹೈನೋತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಯಾವ ರೀತಿ ಮಾರುಕಟ್ಟೆಯನ್ನು ಮಾಡಬಹುದು ಅನ್ನುವುದನ್ನು ತಿಳ್ಕೊಳ್ಬಹುದು. ಹಾಗೆಯೇ ಗುಂಪು ಚರ್ಚೆ ಹಾಗೂ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ. ಇದು 3ನೇ ದಿನದಲ್ಲಿ ಹಮ್ಮಿಕೊಳ್ಳುವಂತಹ ತರಬೇತಿಯ ಕಾರ್ಯಕ್ರಮ. ರೈತ ಬಾಂಧವರೇ, ಹೈನುಗಾರಿಕೆ ಕುರಿತಂತೆ ಮೊದಲನೇ, ಎರಡನೇ ಹಾಗೂ 3 ದಿನಗಳ ಕಾಲ ನೀಡುವ ತರಬೇತಿಯಲ್ಲಿ ಏನೆಲ್ಲ ವಿಚಾರಗಳು ಅಡಗಿರುತ್ತೆ ಅನ್ನುವ ವಿಚಾರಗಳನ್ನು ತಿಳ್ಕೊಂಡ್ರೆ. ರೈತ ಬಾಂಧವರೇ, ಇದುವರೆಗೆ ಹೈನುಗಾರಿಕೆ ಕುರಿತು ತರಬೇತಿ ಕಾರ್ಯಕ್ರಮಗಳ ಕುರಿತಂತಹ ಮಾಹಿತಿಯನ್ನ ಗಮನಿಸಿದ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ವ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ. ನಮ್ಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿರ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲೇ. SSR ಸಿಲ್ಕ್ಸ್, ಹಳೆ ಅಜ್ಜೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಸ್ವರ್ಣ ಸಮೃದ್ಧಿ ಪರ್ವ, ಅಕ್ಷಯ ತೃತೀಯ ಹಾಗೂ 23ನೇ ವಾರ್ಷಿಕೋತ್ಸವದ ವಿಶೇಷ ಕೊಡುಗೆಗಳು ನಮ್ಮ ಹಾಸನದ ಶ್ರೀ ರೂಪಾ ಜುವೆಲ್ಲರ್ಸ್ ನಲ್ಲಿ. ಚಿನ್ನದ ದಿನದ ಬೆಲೆಯ ಪ್ರತಿ ಗ್ರಾಮ್ ಮೇಲೆ 150 ರೂಪಾಯಿ ಡಿಸ್ಕೌಂಟ್. ಉಚಿತ ಕೂಪನ್ ಮೂಲಕ ಒಬ್ಬ ಭಾಗ್ಯಶಾಲಿಗೆ ಚಿನ್ನದ ಚೈನ್ ಗೆಲ್ಲುವ ಸುವರ್ಣಾವಕಾಶ. ಪ್ರತಿ ಕೆಜಿ ಬೆಳ್ಳಿಯ ಮೇಲೆ 5,000 ರೂಪಾಯಿ ಡಿಸ್ಕೌಂಟ್. ಈ ಕೊಡುಗೆ April 17-23 ಶ್ರೀ ರೂಪಾ ಜುವೆಲ್ಲರ್ಸ್, ಸುಭಾಷ್ ಸ್ಕ್ವೇರ್, ಹಾಸನ. ನವಜಾತ ಶಿಶುಗಳನ್ನು ಅನಿವಾರ್ಯ ಕಾರಣಗಳಿಂದ ಸಾಕಲು ಸಾಧ್ಯವಿಲ್ಲದಿದ್ದಾಗ ಅನಾಥ ನಿರ್ಗತಿಕ ಮಕ್ಕಳ ಪೋಷಣೆಗೆ ತವರಿನ ತೊಟ್ಟಿಲು ಹಾಗೂ ವೃದ್ಧ ಮಹಿಳೆ ಹಾಗೂ ಪುರುಷರ ಆಶ್ರಯತಾಣ ವೃದ್ಧಾಶ್ರಮವನ್ನು ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಿದೆ. ಅನಾಥ ನಿರ್ಗತಿಕ ಮಕ್ಕಳ ವೃದ್ಧ ಮಹಿಳೆ ಮತ್ತು ಪುರುಷರ ಯೋಗಕ್ಷೇಮಕ್ಕಾಗಿ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್, ಅರಳಿಕಟ್ಟೆ ರಸ್ತೆ, ಉತ್ತರ ಬಡಾವಣೆ, ಹಾಸನ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಡಾ ಪಾಲಾಕ್ಷ HK 9448069582 9807009046. ಕೇಳಿದರೆ ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಮೋಹನಾಕ್ಷಿ ಹೆಚ್. ಆಕಾಶವಾಣಿ ಹಾಸನ FM, ಸಮಯ 7:26. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳು. ಇಂದಿನ ಚಿತ್ರಗೀತೆಗಳಲ್ಲಿ ಪ್ರಾರಂಭಕ್ಕೆ ಕೇಳಿ ಎಸ್ ಜಾನಕಿಯವರ ಧ್ವನಿಯಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ, ವಿಜಯ ನರಸಿಂಹ ಅವರ ಸಾಹಿತ್ಯದ ಅನುರಾಗ ಬಂಧನ ಚಿತ್ರದ ಗೀತೆ. ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ, ನಿನ್ನ ಸವಿ ನೆನಪೆ. ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ, ನಿನ್ನ ಸಂಘದಲ್ಲಿ ಅಂಗಾಂಗ ಮಿಂಚಾಯಿತು, ಶೃಂಗಾರ ನಿನ್ನ ಸವಿ ನೆನಪು ಆತ್ಮೀಯ ಕೇಳುಗರೆ, ಸಮಗ್ರ ಆಯುರ್ವೇದ ಚಿಕಿತ್ಸಾ ವಿಧಾನಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ರಾಜೀವ್ ವೈದ್ಯವಾಣಿ ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ